ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ ನಿಮ್ಮ ಮನಿ ನೀರಿನ ಬಣ್ಣ ಮಣ್ಣಿನ ಬಣ್ಣ ಅದಲ್ಲ? ಮಳೆಗಾಲ ಬಂತಲ್ಲೋ, ಹೊಸ ನೀರು. ಈ ನೀರು ಕುಡಿಯಾಕ ಯೋಗ್ಯ ಅದನೋ ಇಲ್ಲೋ ಅಂತ ಪರೀಕ್ಷೆ ಮಾಡಿಸ್ಬೇಕು. ಅದ್ಯಾರ ಮಾಡ್ಲಿಕ್ಕತ್ತಾರ? ನೀರಿನ ಗುಣಮಟ್ಟ ಪರೀಕ್ಷೆಗಂತ ಸರ್ಕಾರದವರು ಪ್ರಯೋಗಾಲಯ ಮಾಡ್ಯಾರ. ಅದ್ರ ಸಹಾಯವಾಣಿ ಅದ, ಫೋನ್ ಮಾಡಲ್ಲ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ಕೇಳಿ ಮಿಶ್ರತಳಿಯ ಹಸು ಸಾಕಾಣಿಕೆಯ ಮಹತ್ವ. ಈ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಎಸ್ ರಾಮಚಂದ್ರ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಿಶ್ರ ತಳಿಯ ಹಸು ಸಾಕಾಣಿಕೆಯ ಮಹತ್ವ ಈ ಕುರಿತು ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ರಾಮಚಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಮಿಶ್ರ ತಳಿಯ ಸಾಕಾಣಿಕೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಈ ಒಂದು ಮಿಶ್ರ ತಳಿಯ ಹಸುಗಳನ್ನೇ ನಮ್ಮ ಕೃಷಿಕರು ಇವತ್ತಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಒತ್ತನ್ನು ಕೊಟ್ಟು ಅವನ್ನೇ ಯಾಕೆ ಸಾಕಾಣಿಕೆ ಮಾಡಬೇಕು ಅಂತ ಹೇಳ್ತೀರಾ? ಹೈನುಗಾರಿಕೆಗೆ ಮುಖ್ಯವಾಗಿ ನಮ್ಮ ಪಶುಪಾಲನೆ ಇಲಾಖೆಯಿಂದ ಇತ್ತೀಚೆಗೆ ಮಿಶ್ರತಳಿ ಹಸುಗಳನ್ನ ಸಾಕೋದಕ್ಕೆ ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡಿರುವಂತ ಒಂದು HF ಅಲ್ಸ್ಟೇಷನ್ ಫ್ಯೂಜನ್ ಅಂತ ಮಿಶ್ರತಳಿ ಹಸು ಅಥವಾ ಹಾಲೆಂಡ್ ದೇಶದ್ದು, ಇನ್ನೊಂದು ಜರ್ಸಿ ತಳಿ ಹಸು. ಇದು ಹೊರದೇಶದಿಂದ ಬಂದಿರತಕ್ಕಂಥ ಮಿಶ್ರತಳಿ ಹಸುಗಳು ಇವು. ಇವನ್ನ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಹೈನುಗಾರಿಕೆಯಲ್ಲಿ ಸಾಕ್ತಾ ಇದೀವಿ. ಈ ಎರಡು ತಳಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲ ವಾತಾವರಣಕ್ಕೂ ಹೊಂದಿಕೊಂಡಿರ್ತಕ್ಕಂಥದ್ದು. ನಮ್ಮಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಹಳ್ಳಿಕಾರ್ ಇದೆ, ಅಮೃತ ಮಹಲ್ ಇದೆ, ಎಲ್ಲ ಮಲ್ನಾಡ್ ಗಿಡ್ಡ ಇದೆ, ದೇವಣಿ ಇದೆ, ಎಲ್ಲ ಇದೆ. ಆದ್ರೆ ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ ಹಳ್ಳಿಕಾರ್ ಅಮೃತ ಮಹಲ್ ಅದು ವ್ಯವಸಾಯಕ್ಕೆ ಅಂದ್ರೆ ಉಳುಮೆ ಮಾಡೋದಕ್ಕೆ ಮಾತ್ರ ನಾವು ಉಪಯೋಗ ಮಾಡ್ತೀವಿ. ಅದನ್ನ ಮಲ್ನಾಡ್ ಗಿಡ್ಡನು ಇದೆ, ಅದು ಹೈನುಗಾರಿಕೆ ಕಡಿಮೆ ನಾವು ಉಪಯೋಗ ಮಾಡ್ತೀವಿ. ಇನ್ನು ದೇವಣಿ ಇದೆ ಆ ಕಡೆ, ಬೀದರು ಬಿಜಾಪುರ ಹೋದ್ರೆ ದೇವಣಿ ಹಸುನು ಇದೆ, ಅದು ಹೈನುಗಾರಿಕೆ ಅಷ್ಟು ಸೂಕ್ತ ಅಲ್ಲ. ವಾತಾವರಣಕ್ಕೆ ಒಗ್ಗಳ್ತಾವ ಇಲ್ಲ ಅಂತಲ್ಲ, ಅದು ಹೆಚ್ಚು ನಾವು ಬಳಸ್ತಕ್ಕಂಥದ್ದು HF ಅಂಡ್ ಜರ್ಸಿ. ಸರ್, ಈಗ ಹೇಳಿದ್ರೆ ನೀವು ಈ ನಾಟಿ ಹಸುಗಳ ಒಂದು ಸಾಕಾಣಿಕೆ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿದ್ರ, HF ಮತ್ತು ಜರ್ಸಿ ಹಸು ಸಾಕಾಣಿಕೆ ಮಾಡಿದ್ರೆ ಸಾಕಷ್ಟು ಸೂಕ್ತ ಅಂತ ಹೇಳಿದ್ರ, ಯಾಕೆ ಈ ಮಾತು ಹೇಳಿದ್ರಿ ಸರ್? ಇದು ಒಳ್ಳೆ ಹಾಲು ಕೊಡುತ್ತದೆ. ಈಗ HF ತಗೊಂಡ್ರೆ 6,000 to 7,000 ಲೀಟರ್ ವರೆಗೂ ಕೊಡ್ತದೆ ಒಂದ್ ಪಿರಿಯಡ್ ಅಲ್ಲಿ. ಒಂದ್ಸರಿ ಕರ ಹಾಕಿದ್ರೆ ಅಷ್ಟು ಇಳುವರಿ ಬರ್ತದೆ, ಹಾಲಿನ ಉತ್ಪಾದನೆ ಅಷ್ಟು ಕೊಡ್ತದೆ. ಇನ್ ಜರ್ಸಿನೂ ಅಷ್ಟೇ 5,000 to 6,000 liters ವರೆಗೂ ಕೊಡ್ತದೆ. ಅದು ಒಂದು ವರ್ಷಕ್ಕೆ 365 ದಿನಗಳಲ್ಲಿ ಅದು ಕೊಟ್ರೆ ಅದು ಅಷ್ಟು ಲೀಟ್ರ್ ಕೊಡ್ತದೆ. ಇದು ಹೈನುಗಾರಿಕೆ ಬಹಳ ಸೂಕ್ತ, ವಾತಾವರಣಕ್ಕೂ ಸೂಕ್ತ ಅಂತ ಹೇಳ್ತಾ ಇದ್ದೀನಿ ನಾನು. ಎರಡು ಹಸು ಸಾಕಾಣಿಕೆ ಮಾಡಿದ್ರೆ ಒಬ್ಬ ಬಡ ರೈತ ಕ್ರಾಸ್ ಬ್ರೀಡ್ಸ್ ಅಂತಂದ್ರೆ ನಮಗೆ 60,000-70,000 ರೂಪಾಯಿ ಒಂದು ಹಸು ಸಿಗ್ತದೆ. ಅದನ್ನ ತಗೊಂಡ್ ಬಂದು ನಾವು ಹೈನುಗಾರಿಕೆ ಮಾಡಿದ್ರೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಜೊತೆಗೆ ಇವು ಜರ್ಸಿನೂ ಅಷ್ಟೇ. ಈಗ ನಾವು ಎರಡು ಹಸು ತಗೊಂಡ್ ಬಂದ್ರೆ ಈಗ ಅದು ಕಟ್ಟೋದು ಪ್ಲೇಸ್ ಎಷ್ಟು, ಈಗ ಒಂದು ಶೆಡ್ಡಪ್ಪ, ಒಂದು ಹಸುಗೆ 4 ಅಡಿ ಅಗಲ 5 ಅಡಿ ಉದ್ದ, ಒಂದು ಹಸುಗೆ ಬೇಕಾಗಿರ್ತಕ್ಕಂಥ ಸ್ಥಳದ ವಿಸ್ತೀರ್ಣ. ಅದಕ್ಕೆ ಆತರ ಜಾಸ್ತಿ ಹಸುಗಳು ಕಟ್ಟಿದ್ರೆ ನಾವು ಶೆಡ್ಡಲ್ಲಿ ಮಾಡಿದ್ರೆ, ಈಗ ನಾವು ಹೈನುಗಾರಿಕೆ ಅಂತಂದ್ರೆ ಬಡ ರೈತರಿಗೆ ಅನುಕೂಲವಾಗಲಿಕ್ಕೆ 2-3 ಹಸು ಕಟ್ಟಿದ್ರೆ ಒಳ್ಳೆ, ಮತ್ತೆ ಜಾಸ್ತಿ ಮಾಡ್ಕೋಬಹುದು. ಒಬ್ಬ ಬಡ ರೈತ ಹೈನುಗಾರಿಕೆ ಮಾಡ್ಬೇಕಂದ್ರೆ ಕ್ರಮೇಣವಾಗಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಮೊದಲು ಎರಡು ಮೂರು ಹಸು ಕಟ್ಕೊಂಡು ಉನ್ನತ ಹೈನುಗಾರಿಕೆ ಮಾಡೋದು. ಈಗ ಮೊದಲು ಒಂದು ಹಸು ಅದ್ರ ಬೆದೆಗೆ ಯಾವಾಗ ಬರ್ತದೆ, ಒಂದು ಎಚ್ಎಫ್ ಹಸು 9 ತಿಂಗಳಿಂದ 1.5 ವರ್ಷದವರೆಗೂ ಬೆದಿ ಬರ್ತಾವ. ನನ್ನ ಅನುಭವ ಪ್ರಕಾರ 9 ತಿಂಗಳಿಗೆ ನಾವು ಗಬ್ಬ ಧರಿಸಂಗ್ ಮಾಡಿದ್ವಿ, ಇನ್ಸಮೇಷನ್ ಮಾಡಿ ಗಬ್ಬ ಧರಿಸಿದೀವಿ. 10 ತಿಂಗಳು ಇಲ್ಲ 1 ವರ್ಷದ ಕರಾಗಿ ನಾವು ಇನ್ಸಮೇಟ್ ಮಾಡಿದ್ರೆ ಅಲ್ಲಿಗೆ 1.5 ವರ್ಷ 2 ವರ್ಷದೊಳಗಡೆ ಕರ ಹಾಕುತ್ತೆ. ಕರ ಹಾಕಿದ ಮೇಲೆ ಮೊದಲನೇ ಸೂಲಲ್ಲಿ ಇಳುವರಿ ಕಡಿಮೆ ಇರಬಹುದು, ಆದ್ರೆ ಕ್ರಾಸ್ ಮೀಟ್ ತಗೊಂಡ್ ಬಂದ್ರೆ ಬೆಳಿಗ್ಗೆ 1-7 ಲೀಟರ್ ಕೊಟ್ರೆ ಸಾಯಂಕಾಲ 1-8 ಲೀಟರ್ ಕೊಡುತ್ತೆ. ಅಂತಂದ್ರೆ ಹೈನುಗಾರಿಕೆ ಬಹಳ ಸೂಕ್ತವಾಗಿದೆ. ಇವು ಆ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದ 2 ವರ್ಷಕ್ಕೆ ಒಂದು ಕರ ಹಾಕಿಸ್ಬಹುದು ಇನ್ಸಮಿನೇಷನ್ ಮಾಡಿ. ನಮ್ಮಲ್ಲೇ 15 ರೂಪಾಯಿ ಒಂದು ಟ್ರಾ ಅದು ಸೆಮೆನ್ ಕಡ್ಡಿ. ನಮ್ಮ ಸರ್ಕಾರ ಬಹಳ ಅನುಕೂಲ ಮಾಡಿಕೊಟ್ಟಿದೆ ಹೈನುಗಾರಿಕೆಯಲ್ಲಿ. ಬ್ಯಾಂಕ್ಗಳಲ್ಲಿ ಲೋನ್ ಕೊಡ್ತಾರೆ, ಅದು ಹೈನುಗಾರಿಕೆಗೆ ಉತ್ತೇಜನ ಕೊಡ್ತಾರೆ. ಕೇಂದ್ರ ಸರ್ಕಾರ ಆಗಿರೋದು ಈ ರಾಜ್ಯ ಸರ್ಕಾರ ಆಗಿರ್ಬೋದು ಒಳ್ಳೆ ಉತ್ತೇಜನ ಕೊಡ್ತಾರೆ, ಅದನ್ನ ರೈತರು ಉಪಯೋಗ ಮಾಡ್ಕೋಬೇಕು. ಈಗ 2 ವರ್ಷಕ್ಕೆ ಒಂದು ಕರ ಪಟ್ಟಿದ್ರೆ ಮತ್ತೆ ಅದು ಬೆದೆಗೆ ಬರೋದು 1.5 ತಿಂಗಳಿಗೆ ಬರ್ತದೆ. 1.5 ತಿಂಗಳಿಗೆ ಬೆದೆಗೆ ಬಂದ ತಕ್ಷಣ ನಾವು ಮತ್ತೆ ಇನ್ಸಮಿನೇಷನ್ ಮಾಡಿದೆ. ಕರ 2.5 ತಿಂಗಳಿಗೆ ನಾವು ಕಟ್ಟಿಸಿದ್ರೆ 7 ತಿಂಗಳವರೆಗೂ ನಾವು ಹಾಲು ಕರ್ಕೋಬಹುದು. ಆ ಕಡೆ ಇನ್ನು 2 ತಿಂಗಳು ಡ್ರೈ ಪೀರಿಯಡ್ ಅಂತ ಹೇಳ್ತೀವಿ. ಗೆಸ್ಟೇಷನ್ ಪೀರಿಯಡ್ ಅಂದ್ರೆ ಗರ್ಭ ಧರಿಸಿದ 9 ತಿಂಗಳಲ್ಲಿ 7 ತಿಂಗಳವರೆಗೂ ಹಾಲು ಕರ್ಕೋಬಹುದು. 7 ತಿಂಗಳಾದ್ಮೇಲೆ 9 ತಿಂಗಳವರೆಗೂ ಹಾಲು ಕರೆಯೋದು ಬಿಡಬೇಕು, ಅದು ಡ್ರೈ ಪೀರಿಯಡ್. ಮತ್ತೆ ನಾವು 9 ತಿಂಗಳು 9 ದಿವಸಕ್ಕೆ ಕರ ಪಡಿಬಹುದು. ಹಿಂಗೆ ನಾವು ಹೈನುಗಾರಿಕೆಯಲ್ಲಿ ಪಡಿಬಹುದು. ಇನ್ನು 2ನೇ ಸೂಲಿಗೆ ಬಂದ್ರೆ ಇನ್ನು ಚೆನ್ನಾಗಿ ಮೇಯಿಸಿದ್ರೆ ಚೆನ್ನಾಗಿ ಹಾಲು ಕೊಡ್ತದೆ. ಸರ್, ಈಗ ನಿಮ್ಮ ಇಲಾಖೆಯಿಂದ ಏನಾದರೂ ಈ ಹಸಿಮೇವಿನ ಬೀಜಗಳಾಗಲಿ ಹಸಿಮೇವಿನ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತೀರಾ ಸರ್? ನೇಪಿಯರ್ ಇದೆ, ಜಾವರ್ ಇದೆ, ಮೇವಿನ ಬೀಜ ಕೊಡ್ತೀವಿ ನಾವು. ಅದನ್ನ 1/2 ಎಕರೆ ಬಿತ್ಕೊಂಡ್ರೆ ಬೇಕಾದಷ್ಟು ಹುಲ್ಲು ಹಾಕ್ಬಹುದು. ಹೆಂಗೆ ಅಂತೀರಿ? ಸಜ್ಜೆ ಕೊಡ್ತೀವಿ, ಕೆಂಪ್ಜೋಳ ಕೊಡ್ತೀವಿ, ನೇಪಿಯರ್ ಕಡ್ಡಿಗಳೆಲ್ಲ ಸಿಗ್ತವೆ. ಜೊತೆಗೆ ನಾವು ಮೇವಿನ ಇದು ಹೇಳ್ಬೇಕು ಅಂತಂದ್ರೆ ಒಂದು ಹಸುಗೆ 12 ಕೆಜಿ ಹಸಿಮೇವು ಹಾಕ್ಬೇಕು, ಇನ್ನು 6 ಕೆಜಿ ಒಣಮೇವು ಹಾಕ್ಬೇಕು. ಇದು 18-20 ಕೆಜಿ ಕೊಡ್ಬೇಕು ನಾವು. ಇನ್ನು ಲವಣ ಮಿಶ್ರಣ ಇಂಡಿ ಭೂಸ ಅದು ಬೇರೆ 3 ಕೆಜಿ ಕೊಡ್ಬೇಕು. ಬೆಳಿಗ್ಗೆ 2 ಕೆಜಿ, ಸಾಯಂಕಾಲ 2 ಕೆಜಿ. ಇನ್ನು ಜಾಸ್ತಿ ಕೊಟ್ರೆ ಒಳ್ಳೇದೇ. ಈಗ ಜಾಸ್ತಿ ಕೊಟ್ರೆ ಏನಾಗುತ್ತೆ ಅಂದ್ರೆ ರೈತ ಸ್ವಲ್ಪ ಮೇಂಟೈನ್ ಮಾಡ್ಬೇಕಲ್ಲ, ಅವನು ಪಾಪ ಈ ಹಾಲಿನಲ್ಲಿ ಮೇವು ತರಬೇಕು, ಮೇವು ಬೆಳೆಸ್ಬೇಕು, ಕೂಲಿ ಮಾಡ ಏನಂದ್ರೆ ಹೈನುಗಾರಿಕೆಗೆ ರೈತ ಸ್ವತಃ ಮೈ ತೊಳೆಯೋದು, ಮೇವು ಹಾಕೋದು, ಹಾಲು ಕರೆಯೋದು ಅವನ್ ಮಾಡಿದ್ರೆ ಮಾತ್ರ ಲಾಭದಾಯಕರ. ಅಂದ್ರೆ ಖರ್ಚು ಕಡಿಮೆ ಮಾಡ್ಕೊಳ್ತೀವಿ, ಖರ್ಚು ಕಡಿಮೆ ಮಾಡ್ಕೊಡ್ಬೇಕು, ಲಾಭದಾಯಕರ. ಈಗ ನಾನು ಕೂಲಿಗಾರ ನೆಡ್ತೀವಿ, ಕೂಲಿ ಆಗ ನೆಡ್ತೀವಿ, ಅವ್ರು ನೆಡ್ತೀವಿ, ಇನ್ನು ನಿಡ್ತಂದ್ರೆ ಅದು ಲಾಭದಾಯಕ ಅಲ್ಲ. ನಾವು ಸ್ವತಃ ಮಾಡಿದ್ರೆ ಲಾಭದಾಯಕವಾಗಿರ್ತದೆ. ಹೀಗೆ ಹಾಲು ಕರೆಯೋದು, ಕರ ಸಾಕಾಣಿಕೆ ಮಾಡೋದು, ಇನ್ನು ಡಿವರ್ಮಿಂಗ್ ಮಾಡ್ಬೇಕಂತಂದ್ರೆ ಕರುಗಳಿಗೆ ಹುಟ್ಟಿದ 10-15 ದಿನ ಒಳಗಡೆ ಆದ್ಮೇಲೆ ಡಿವರ್ಮಿಂಗ್ ಮಾಡಬೇಕು. ಅಂತ ಜಂತು ಹುಳಕ್ಕೆ ಔಷಧಿ ಹಾಕ್ಬೇಕು. ಈ ನಾಟಿ ಹಸುಕಿನ ಈ ಒಂದು ಜರ್ಸಿ ಎಚ್ಎಫ್ ಹಸುಗಳಿಗೆ ಜಾಸ್ತಿ ರೋಗಗಳು ಬರ್ತವೆ ಅಂತ ಹೇಳ್ತಾರೆ ಸರ್, ಇದು ಯಾವ ರೀತಿ ಸತ್ಯ ಅಂತ ಹೇಳಿದ್ರೆ? ಅದು ನಿಜನೇ ಇಲ್ಲ ಅಂತಲ್ಲ, ಆದ್ರೆ ಅದಕ್ಕೆ ತಕ್ಕಂತೆ ನಾವು ಸೀಸನಲ್ ಅಂದ್ರೆ ಕಾಲಕಾಲಕ್ಕೆ ಲಸಿಕೆಗಳು. ಈಗ ಮಾನ್ಸೂನ್ ಬಂದ್ರೆ ಗಂಟಲು ಬೇನೆ ಲಸಿಕೆ ಇರ್ತದೆ. ನಮ್ಮಲ್ಲಿ ಉಚಿತವಾಗಿ ಲಸಿಕೆ ಮಾಡ್ತೀವಿ ಇಲಾಖೆಯಲ್ಲಿ. ಉಚಿತವಾಗಿ ಚಪ್ಪೆ ರೋಗದಿದೆ, ಗಂಟಲು ಬೇನೆ ಇದೆ, ಆಂಥ್ರಾಕ್ಸ್ ಇದೆ, ನರಡಿ ರೋಗದಿದೆ, ಬ್ರುಸಲ್ಲಾ ಇದೆ, ಈ ಎಲ್ಲದು ವ್ಯಾಕ್ಸಿನ್ ಬರ್ತವೆ. ಆದ್ರೆ ನಾವು ಮುಖ್ಯವಾಗಿ ಏನು ಅಂತಂದ್ರೆ ಕಾಲುಬಾಯಿ ಜ್ವರ ಲಸಿಕೆ ನೋಡ್ರಿ, 6 ತಿಂಗಳಿಗೊಂದ್ಸರಿ ಕಾಲುಬಾಯಿ ಲಸಿಕೆ ಹಾಕಿಸ್ತೀವಿ. ಅದನ್ನು ಉಚಿತವಾಗಿ ಹಾಕಿಸ್ತೀವಿ ನಾವು, ಮನೆ ಮನೆಗೆ ಹೋಗಿ ಹಾಕ್ತೀವಿ ಈ ಲಸಿಕೆಗಳನ್ನ. ಆದ್ರೂ ಕೆಲವು ಜನ ಉಪಯೋಗ ಮಾಡ್ಕೊತಾರೆ, ಕೆಲವರು ಮಾಡ್ಕೊಳ್ಳಲ್ಲ. ಕಾಲುಬಾಯಿ ಲಸಿಕೆ ಹಾಕ್ಸ್ತಾ ಇದ್ರೆ ಮತ್ತೆ ಬಂತು ಅಂದ್ರೆ ಅದು ತುಂಬಾ ಎಫೆಕ್ಟ್ ಮಾಡುತ್ತೆ ಅದು. ಸರ್, ಈಗ ಮಳೆಗಾಲದಲ್ಲಿ ಹೆಚ್ಚಾಗಿ ಈ ಒಂದು ರೋಗಗಳು ಹಸುಗಳಿಗೆ ಕಾಡ್ತಾವ? ಇನ್ನು ಎಲ್ಲಾ ಕಾಲದಲ್ಲಿ, ವರ್ಷದ ಎಲ್ಲಾ ಕಾಲದಲ್ಲಿ ಕಾಡ್ತಾವ ಸರ್? ಇಲ್ಲ, ಅದು ಕೆಲವು ಸೀಸನಲ್ಲಿ ಡಿಸೀಸಸ್ ಅಂತ ಹೇಳ್ತೀವಿ. ನಾನು ಹೇಳಿದಲ್ಲ ಮಾನ್ಸೂನ್, ಮಾನ್ಸೂನ್ ಸ್ಟಾರ್ಟ್ ಆಗಿಂತ ಮೊದಲು ಹೆಚ್ಚಸ್ ಬರ್ತದೆ, ಅಂದ್ರೆ ಗಂಟ್ಲು ಬೇನೆ ಬರ್ತದೆ, ಚಪ್ಪೆ ಬೇನೆ ಬರ್ತದೆ. ಈಗ ಈ ಸೀಸನ್ ಅಲ್ಲಿ ನೀವು ಗಂಟ್ಲು ಬೇನೆ ಹಾಕ್ಸ್ಬೇಕು. ಈಗ ನಮ್ಮ ಜನಗಳು ಏನ್ ಗೊತ್ತಾ, ಎಲ್ಲ ಔಟ್ ಬ್ರೇಕ್ ಆಗಿ ಅಂದ್ರೆ ರೋಗೋದ್ರೇಕ ಆದ್ಮೇಲೆ ಹಾಕ್ಸ್ತಾರೆ. ಅದು ಹಾಕ್ಸೋದಲ್ಲ, ಅದು ಮಳೆ ಸ್ಟಾರ್ಟ್ ಆಗಿಂತ ಮೊದಲು ಹಾಕ್ಸ್ಬೇಕದ. ಹಾಕ್ಸಿದ್ರೆ ಈ ಕಾಲುಬಾಯಿ ಲಸಿಕೆ ಮನೆ ಮುಂದಕ್ಕೆ ಹೋಗಿ ಹಾಕ್ತೀವಪ್ಪ ಅಂತಂದ್ರು ಹಾಕ್ಸಲ್ಲ, ಅವರು ಉಚಿತವಾಗಿ ಹಾಕ್ತೀವಪ್ಪ ಮಾಡಿಸ್ರಿ ಅಂತಂದ್ರು ಮಾಡಿಸಲ್ಲ. ಇಲ್ಲಪ್ಪ ನಮ್ಮ ಹಸುಗಳಿಗೆ ಕಾಯಿಲೆ ಇಲ್ಲ, ಯಾಕೆ ಹಾಕ್ಸ್ಬೇಕು ಅಂತಾರೆ ನಮ್ಮ ಕೃಷಿಕರು? ಅದ ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ಹೇಳ್ತೀವಿ, ತಿಳಿ ಹೇಳ್ತೀವಿ, ನೀವು ಹಾಕ್ಸಿದ್ರೆ ಒಳ್ಳೇದದು. ಉಚಿತವಾಗಿ ಹಾಕ್ತೀವಿ, ನೀವೇನು ಅದಕ್ಕೇನು ಬೇರೆ ಹಣ ಕೊಡೋದು ಬೇಕಾಗಿಲ್ಲ, ಉಚಿತವಾಗಿ ಹಾಕ್ತೀವಿ ನಾವು. ಮುಂಜಾಗ್ರತೆ ಕ್ರಮವಾಗಿ ಹಾಕ್ಸಿದ್ರೆ ಬಹಳ ಒಳ್ಳೇದು. ಅಂದ್ರೆ ರೋಗಗಳನ್ನ ನಾವು ತಡೆಗಟ್ಟಬೇಕು, ಹಸುಗಳಿಗೆ ಬರುವಂತಹ ರೋಗಗಳನ್ನ. ಅಂದ್ರೆ ಈಗ ನಿಮ್ಮ ಒಂದು ಪಶು ಆಸ್ಪತ್ರೆಯಿಂದ ಏನು ಈ ಒಂದು ಹಸುಗಳಿಗೆ ಲಸಿಕೆಗಳನ್ನ ಕೊಡ್ತಾ ಇದ್ರ, ವರ್ಷದಲ್ಲಿ ಯಾವ್ಯಾವ ಕಾಲಕ್ಕೆ ಯಾವ ರೀತಿಯಾದಂತಹ ಲಸಿಕೆಗಳನ್ನ ಕೊಡ್ತಾರೆ ಅವನ್ನೆಲ್ಲ ಲಸಿಕೆಗಳನ್ನ ಹಾಕ್ಸ್ಬೇಕು ಅಂತ ಹೇಳಿ ಹಾಕ್ಸ್ಬೇಕು. ಲಸಿಕೆಗಳೆಲ್ಲ ಇದಾವೆ ನಮ್ಮಲ್ಲಿ, ಹಾಕ್ಸಿ ಅದಕ್ಕೆ ನಾನು ಕೊಡೋದ್ಬೇಕಾಗಿಲ್ಲ. ಇಲಾಖೆಯಲ್ಲ ಫ್ರೀ ಸಪ್ಲೈ ಇದೆ, ಉಚಿತವಾಗಿ ಒದಗಿಸ್ಕೊಡ್ತೀವಿ ನಾವು. ಈಗ ರೈತರ ಊರುಗಳಿಗೆ ಹೋಗಿ ಲಸಿಕೆಗಳನ್ನ ಹಾಕ್ತೀರಾ ಸರ್? ಹಸುಗಳಿಗೆ ಇಲ್ಲಿಗೆ ಇಟ್ಕೊಂಡ್ಬರ್ಬೇಕಾಗುತ್ತೆ ಹಸುಗಳನ್ನ? ಇಲ್ಲ, ನಾವು ಮನೆ ಮುಂದಕ್ಕೆ ಹೋಗಿ ಹಾಕ್ತಿವಿ. ಈಗ ಮುಂದಿನ ತಿಂಗಳು ನೋಡ್ರೆ, ಇದು ಜುಲೈ ಆದ್ರೆ ಮುಂದಿನ ತಿಂಗಳು ಆಗಸ್ಟ್ ನಿಂದ ಕಾಲುಬಾಯಿ ಲಸಿಕೆ ಸ್ಟಾರ್ಟ್ ಆಗುತ್ತೆ. ನಾವು ಮನೆ ಮನೆಗೆ ಹೋಗಿ ಹಾಕ್ತೀವಿ ಅಂತಂದ್ರು ಜನಗಳು ಬೇಡ ಅಂತಾರೆ ರೈತರು. ಅದನ್ನ ಉಪಯೋಗ ಮಾಡ್ಕೋಬೇಕು. ಯಾಕಂತಂದ್ರೆ ಒಂದ್ಸರಿ ಕಾಲುಬಾಯಿ ರೋಗ ಬಂತು ಅಂದ್ರೆ ಅದನ್ನ ಜೀವನ ಪರ್ಯಂತನು ಸಸ್ರು ಅಂತ ಬರ್ತದೆ. ಅಂದ್ರೆ ಲಂಗ್ಸ್ ರೆಸ್ಪಿರೇಟರಿ ಅಂದ್ರೆ ಶ್ವಾಸಕೋಶದ ರೋಗಗಳು ಏನಿರ್ತವೆ ಅದು ತೇಕದು, ಎತ್ತುಗಳು ಬಂದ್ರೆ ವ್ಯವಸಾಯ ಕಟ್ಟಿದ್ರೆ ಉಬ್ಬುಸ ಆಯಾಸ ಮಾಡೋದು ಆ ತರ ಬರ್ತವೆ. ಅದಕ್ಕೆ ನಾವು ಮುಂಜಾಗ್ರತೆ ಕ್ರಮವಾಗಿ ಕಾಲುಬಾಯಿ ಲಸಿಕೆ ಹಾಕ್ತಿವಿ, ಉಚಿತವಾಗಿ ಹಾಕ್ತಿವಿ, ಅದನ್ನ ಹಾಕ್ಸ್ಕೊಳ್ಳಿ. ಸರ್, ಹಸುಗಳಲ್ಲಿ ಮಾರಣಾಂತಿಕ ಕಾಯಿಲೆಗಳು ಅಂತಂದ್ರೆ ಯಾವ್ಯಾವ ಬರ್ತವೆ ಸರ್? ಮಾರಣಾಂತಿಕ ಕಾಯಿಲೆ ಅಂದ್ರೆ ಆಂಥ್ರಾಕ್ಸ್ ಬರ್ತದೆ. ವ್ಯಾಕ್ಸಿನ್ ಹಾಕ್ಸಿದ್ರೆ ಏನ್ ತೊಂದರೆ ಇಲ್ಲ. ಆಂಥ್ರಾಕ್ಸ್ ಅದು ಸಡನ್ ಡೆತ್ ಅಂದ್ರೆ ಇವತ್ ಬಂತು ಅಂದ್ರೆ ಅರ್ಧ ದಿನಕ್ಕೆ ಸತ್ತೋಗ್ತದೆ. ಅದು ಬ್ಯಾಕ್ಟೀರಿಯಲ್ ಡಿಸೀಸ್ ಆದ್ರೆ ಅದು ಮಾರಣಾಂತಿಕ ರೋಗನೇ. ಅದು ಲಕ್ಷಣ ಯಾವ ರೀತಿ ಇರುತ್ತೆ ಸರ್ ಆಂಥ್ರಾಕ್ಸ್? ಆಂಥ್ರಾಕ್ಸ್ ಜಾಸ್ತಿ ಜ್ವರ ಇರ್ತದೆ, ಅಂದ್ರೆ ಬ್ಲೀಡಿಂಗ್ ಆಗುತ್ತೆ. ನ್ಯಾಚುರಲ್ ಆರಿಪೈಸಸ್ ಅಲ್ಲಿ ಬಾಯಲ್ಲಿ ಮತ್ತೆ ಸಗಣಿ ಹಾಕ್ತದಲ್ಲ ಗುದದ್ವಾರದಲ್ಲಿ, ನ್ಯಾಚುರಲ್ ಆರಿಪೈಸ್ ಅಲ್ಲಿ ರಕ್ತ ಬ್ಲೀಡಿಂಗ್ ಆಗುತ್ತೆ, ಸಡನ್ ಡೆತ್ ಆಗಿಬಿಡುತ್ತೆ. ಅದು ನೀನು ಪೋಸ್ಟ್ ಮಾಡೋ ಮಾಡಂಗಿಲ್ಲ ಅದನ್ನ. ಆಂಥ್ರಾಕ್ಸ್ ಬಂದ್ಸತ್ರೆ ಹತ್ತಡಿ ಗುಂಡಿ ತೆಗೆದು ಒಳಗಡೆ ಎಲ್ಲ ಸುಣ್ಣ ಗಿಣ್ಣ ಎಲ್ಲ ಹಾಕಿ ಮುಚ್ಚೋದು, ಅದನ್ನ ಓಪನ್ ಮಾಡಂಗಿಲ್ಲ. ಹರಡುತ್ತೆ ಬೇರೆ ಕಡೆ, ಬೇರೆ ಹಸುಗಳು ಹರಡುತ್ತೆ ಹರಡುತ್ತೆ ಅದು ಅದು ಹರಡೋ ರೋಗ ಆಗಿರೋದ್ರಿಂದ ಸ್ವಲ್ಪ ಓಪನ್ ಮಾಡಂಗಿಲ್ಲ. ಅದನ್ನ ಗುಂಡಿ ತೆಗೆದು ಮುಚ್ಚಿ ಮೇಲೆ ಸುಣ್ಣ ಹಾಕ್ಬೇಕು. ಅಂತ ಮಾರಣಾಂತಿಕ ರೋಗ ಇದು ಆಂಥ್ರಾಕ್ಸ್ ಅಂತ. ಈಗ ಮೊದಲೆಲ್ಲ ರೈತರು ಹಳ್ಳಿಗಳಲ್ಲಿ ಒಂದು ಹಸು ಏನಾದ್ರೂ ಸಾಯ್ತು ಅಂತಂದ್ರೆ ಎಲ್ಲೇ ಒಂದ್ ಕಡೆ ನಿರ್ಜನ ಪ್ರದೇಶದಲ್ಲಿ ಹೋಗಿ ಬಿಸಾಡಿ ಬರ್ತಾ ಇದ್ರು. ಈಗ ಆ ಮಾರಣಾಂತಿಕ ರೋಗಗಳು ಬಂದ್ರೆ, ಈಗ ಸ್ವಲ್ಪ ನಾನು ಹೇಳಿದಲ್ಲ ಆಂಥ್ರಾಕ್ಸ್ ಅಂತ ಬಂದ್ರೆ ಬಿಸಾಡಂಗಿಲ್ಲ ಅದನ್ನ. ಅದನ್ನೇ ಸರ್ಕಾರದವರು ಅವ್ರ ರೈತರಿಗೆ ಹೇಳಿ ಗುಂಡಿ ತೋಡಿಸಿ ಎಲ್ಲ ಮಾಡಿ ಮಾಡ್ತೀವಿ ನಾವು. ಯಾಕೆ ಗೊತ್ತಾ, ಅದನ್ನ ಓಪನ್ ಮಾಡ್ತಂದ್ರೆ ಇಡೀ ಜಾನುವಾರುಗಳಿಗೆ ಮನುಷ್ಯರಿಗೆ ಆಡ್ಬಿಡುತ್ತ. ಅದು ಆ ಮನುಷ್ಯರಿಗೂ ಬರ್ತದ ಅದು, ಯಾಕಂದ್ರೆ ಅದು ಝೂನಾಟಿಕ್ ಇನ್ಫೆಕ್ಷನ್. ಅದು ಚರ್ಮ ರೋಗ ಬರೋದು 7-8 ವರ್ಷದಿಂದ ಹಂಗೆ ಆಗಿತ್ತು, ಪೇಪರ್ ಎಲ್ಲ ನೋಡಿದ್ವಿ ನಾವು. ಇದು ಮಾರಣಾಂತಿಕನೇ ಮನುಷ್ಯರಿಗೂ ಬರ್ತದೆ. ಅದಕ್ಕೆ ನಾವು ಏನ್ ಕೇಳ್ತೀವಿ ಅಂತವೇನೋ ಸತ್ರೆ ಅದು ಚೈನ್ ವ್ಯಾಕ್ಸಿನೇಷನ್ ಅಂದ್ರೆ ರೋಗ ಬಂದ್ರೆ ಸುತ್ತಮುತ್ತ ರೇಡಿಯೇಷನ್ ಏನಿರ್ತದೆ 10 ಕಿಲೋಮೀಟರ್ ಆ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ವ್ಯಾಕ್ಸಿನ್ ಮಾಡ್ತೀವಿ ನಾವು. ಅಂದ್ರೆ ರೋಗ ಬರಬಾರ್ದಪ್ಪ ಹಸುಗಳಿಗೆ ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳನ್ನ ಹಾಕ್ಬೇಕು, ಹಾಗೂ ಹಸುಗಳ ಒಂದು ಸಾಕಾಣಿಕೆ ಮಾಡುವಂತವರು ಸಾಕಷ್ಟು ಸ್ವಚ್ಛತೆಗೆ ಆದ್ಯತೆ ಕೊಡ್ಬೇಕಂತ. ಸ್ವಚ್ಛತೆಗೆ ಆದ್ಯತೆ, ಮ್ಯಾನೇಜ್ಮೆಂಟ್ ಸ್ವಚ್ಛತೆಗೆ ಆದ್ಯತೆ ಕೊಡ್ಬೇಕು. ಹೇಳಿದ್ನಲ್ಲ ಮನೆ ಮುಂಚೆರಾದ್ರೆ ನಾವು ಸ್ವಚ್ಛತೆ ಇಟ್ಕೊಳ್ತೀವಿ, ಚೆನ್ನಾಗಿ ಹೈನುಗಾರಿಕೆ ಇಂಪ್ರೂವ್ ಆಗುತ್ತೆ, ಸ್ವಲ್ಪ ಉಳಿತಾಯನೂ ಆಗುತ್ತೆ. ನಾವು ಬೇರೆ ಆಳುಗಳನ್ನಿಟ್ಟು ಮಾಡಿದ್ರೆ ಆಗಲ್ಲ. ಅವರು 10-15 ಹಸುಗಳು ಸಾಕಿದವರು ಒಂದು ಫ್ಯಾಮಿಲಿಯನ್ನು ಬಿಟ್ಟು ಮಾಡೋರು ಮಾಡ್ತಾರೆ, ಅದು ಎಷ್ಟು ಮಟ್ಟಿಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಅದು ಅಂದ್ರೆ ಸಕಾಲಕ್ಕೆ ತಕ್ಕಂತೆ ಆಹಾರ ಅಂದ್ರೆ ನಿಯಮಿತವಾಗಿ ಆಹಾರ ಕೊಡಬೇಕು, ಜೊತೆಗೆ ನೀರು ಇಂಪಾರ್ಟೆಂಟ್. ಹೌದು, ಈಗ ಯಾವಾಗ ನಾವು ನೀರು ಕುಡಿಸಿದ್ವಿ ಬಿಟ್ಟಿವಿ ಅಂದ್ರೆ ಆಗಲ್ಲ. ಅದು ಬೇಸಿಗೆ ಒಳಗಡೆ ನೀರಿಗೆ ಸಾಕಷ್ಟು ಆದ್ಯತೆನೂ ಕೊಡಬೇಕಾಗುತ್ತೆ. ಸರಿಯಾದ ವೇಳೆಗೆ ಸರಿಯಾಗಿ ನೀರು ಕುಡಿಸಿದ್ರೆ ಈ ಒಂದು ಹಸುಗಳನ್ನ ಆರೋಗ್ಯ ಕಾಪಾಡಬಹುದು ಅಂತ ಹೇಳ್ತೀರ? ಹೌದು, ಸ್ವಚ್ಛವಾಗಿರಬೇಕು. ಸ್ವಚ್ಛ ಇಲ್ಲ ಅಂತಂದ್ರೆ ಮ್ಯಾಸ್ಟೈಟಿಸ್ ಬರ್ತದೆ, ಕೆಚ್ಚಲುವ ಬರ್ತದೆ. ಕೆಚ್ಚಲುವ ಬಂತು ಅಂತಂದ್ರೆ ಅದು ಫಸ್ಟ್ ಅಕ್ಯೂಟ್, ಸ್ವಲ್ಪ ಭಾಗದಲ್ಲಿ ಬಾವು ಬರ್ತದೆ, ಎರಡನೇ ಭಾಗದಲ್ಲಿ ಚಿತ್ರೆಲ್ಲ ಗಟ್ಟಿ ಆಗುತ್ತೆ. ಅದ್ರ ಲಕ್ಷಣಗಳು ಜ್ವರ ಬರ್ತದೆ, ಹಾರ್ಡ್ನೆಸ್ ಇರ್ತದೆ, ಹಾಲೆಲ್ಲ ಕೆಟ್ಟೋಗುತ್ತೆ. ನೀವು ಮೊದಲು ಹಾಲ್ ಕರೆದಿಗಿಂತ ಮೊದಲು ನೀರು ಎರಚಬೇಕು, ಕೆಚ್ಚಲಿಗೆ ಮಲಗಳಿಗೆ ಎಲ್ಲ ಕ್ಲೀನಾಗಿ ನೀರು ಹಾಕಿ ತೊಳೆದು ಆಮೇಲೆ ಹಾಲು ಹಿಂಡಬೇಕು. ಇದು ಸ್ವಚ್ಛತೆಗೆ. ಬೆಳಿಗ್ಗೆ ಎದ್ದ ತಕ್ಷಣ ಕಸ ಹೊಡಿಬೇಕು, ಸಗಣಿ ತೆಗಿಬೇಕು, ಎಲ್ಲ ತೆಗಿಬೇಕು. ಹಾಲು ಹಿಂಡ್ಬೇಕಾದ್ರೆ ಹಿಂಗೆ ಸ್ವಚ್ಛತೆ ಮಾಡಬೇಕು. ಅಂದ್ರೆ ಪೊಟಾಸಿಯಂ ಪರ್ಮಾಂಗನೇಟ್ ಇದೆ ನಮ್ಮಲ್ಲಿದೆ, ಬೇಕಾದಷ್ಟು ತಗೊಂಡೋಗಿ ಒಂದು ಸ್ವಲ್ಪ ಹಾಕಿ ದಿನ ತೊಳೆದು ಹಾಲು ಕರೆದ್ರೆ ಒಳ್ಳೇದು. ಹಾಲು ಶುದ್ಧ, ಹಸುನು ಶುದ್ಧ, ನಮ್ಮ ಪ್ಲೇಸನು ಶುದ್ಧವಾಗಿರ್ತದೆ, ಸ್ವಚ್ಛತವಾಗಿರ್ತದೆ, ಶುದ್ಧವಾಗಿರ್ತದೆ. ಹಂಗಾಗಿ ಸ್ವಚ್ಛತೆ ಕಾಪಾಡ್ತಾ ಇದ್ರೆ ಕೆಚ್ಚಲುವ ಬರ್ತದೆ, ಬೇರೆ ಬೇರೆ ರೋಗಗಳು ಬರ್ತವೆ. ಒಂದ್ಸರಿ ಕೆಚ್ಚಲುವ ಬಂತು ಅಂದ್ರೆ ಮತ್ತೆ ಇಳುವರಿ ಎಲ್ಲ ಹಾಲು ಇಳುವರಿ ಕಡಿಮೆ ಆಗುತ್ತೆ, ರೈತರಿಗೆ ಲಾಸ್ ಅಲ್ವಾ, ನಷ್ಟ ಆಗುತ್ತೆ. ಅದರಿಂದ ಸ್ವಚ್ಛತೆ ಕಾಪಾಡಬೇಕು. ಹಸುಗಳನ್ನ ಆರೈಕೆನೂ ಮುಖ್ಯ. ಬೆಳಿಗ್ಗೆ 6-7 ಗಂಟೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಹಾಲು ಕರೆದು ಎಲ್ಲ ಕೊಟ್ಟು 8-8 ಬಿಟ್ಬಿಡ್ಬೇಕು ಹೊರಗಡೆ ಬಿಟ್ಟು 12:30-1 ಗಂಟೆವರೆಗೂ ಹೊರಗಡೆ ಆಡಲಿ, ಗ್ರೇಜಿಂಗ್ ಮಾಡಲಿ. ಅದಾದ್ಮೇಲೆ ಬಂದು ಕೊಟ್ಟಿಗೆಯಲ್ಲಿ ಕಟ್ಟಿ ಮೇವ್ ಹಾಕೊಂಡು ಮೇಯಿಸ್ತಾ ಇದ್ ಮಾಡೋದು. ಯಾಕಂತಂದ್ರೆ ಹೊರಗಡೆ ಬಿಡ್ಬೇಕು, ಸನ್ಲೈಟ್ ಇಂಪಾರ್ಟೆಂಟ್, ಕೊಟ್ಟಿಗೆಯಲ್ಲೇ ಕಟ್ಟಬಾರದು. ಅಂದ್ರೆ ದಿನವಿಡೀ ಹಸುಗಳನ್ನ ಒಂದೇ ಜಾಗದಲ್ಲಿ ಕಟ್ಟಬಾರ್ದು. ಅದು ವೈಜ್ಞಾನಿಕವಾಗೂ ಅಷ್ಟೇ, ಯಾಕಂತಂದ್ರೆ ಒಳಗಡೆ ಗ್ರೇಜಿಂಗ್ ಮಾಡಬೇಕು. ನಾವು ಸ್ಟಾಲ್ ಫೀಡ್ ಮಾಡಿದ್ರೆ ಅಷ್ಟು ಉಪಯೋಗ ಆಗಲ್ಲ. ಒಳಗಡೆ ಗ್ರೇಜಿಂಗ್ ಮಾಡಬೇಕು, ಅಲ್ಲಿ ಮೇವು ತಿನ್ಬೇಕು, ಇಲ್ಲಿ ಸ್ಟಾಲ್ ಫೀಡಿಂಗು. ಸ್ಟಾಲ್ ಫೀಡಿಂಗ್ ಅಂತಂದ್ರೆ ಇಲ್ಲಿ ಮೇವು ಹಾಕ್ಬೇಕು. ಅಟ್ಲೀಸ್ಟ್ ಒಂದು 4-5 ಗಂಟೆ ಆದ್ರೂ ಹೊರಗಡೆ ಹೋಗ್ಬೇಕು. ಸೂರ್ಯನ ಕಿರಣಗಳು ಅದಕ್ಕೆ ತಾಗ್ಬೇಕು. ಹಸುಗೆ ಮೈ ತೊಳೆದು ಒಳಗಡೆ ಬಿಟ್ಟಾದ್ಮೇಲೆ ಸೂರ್ಯನ ಕಿರಣಗಳು ಚರ್ಮಕ್ಕೆ ಬಿದ್ರೆ ಚರ್ಮದಲ್ಲಿ ವಿಟಮಿನ್ ಡಿ ಸೂರ್ಯನ ಕಿರಣಗಳಿಂದ ಬರ್ತದೆ. ಚರ್ಮದಲ್ಲಿ ಮೇಲಿನ ಚರ್ಮದಿಂದ ವಿಟಮಿನ್ ಎ ಎಪಿಥೀಲಿಯಲ್ ಸೆಲ್ಸ್ ಎಲ್ಲ ಉತ್ಪಾದನೆ ಆಗುತ್ತೆ. ಡೈಜೆಷನ್ನು, ಮೆಟಾಬಾಲಿಕ್ ರೇಟು ಜಾಸ್ತಿ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ, ಎಲ್ಲದ ಆರೋಗ್ಯ ಸ್ಥಿತಿಯಿಂದ ಒಳ್ಳೆ ಚೆನ್ನಾಗೂ ಆಗುತ್ತೆ. ಈಗ ಸೂರ್ಯನ ಕಿರಣಗಳು ಮನುಷ್ಯನಿಗೆ ಎಷ್ಟು ಮುಖ್ಯವೋ ಈ ಹಸುಗಳಿಗೆ ಅಷ್ಟೇ, ದನಕರುಗಳಿಗೆ ಅಷ್ಟೇ ಅಂತ ಹೇಳ್ತೀರಾ? ಹೌದು, ಅಷ್ಟೇ ಮುಖ್ಯ. ಮನುಷ್ಯನಲ್ಲಿ ಏನಿದೆ ಎಲ್ಲಾ ಪ್ರಾಣಿಗಳಲ್ಲೂ ಸೇಮ್ ಸಿಸ್ಟಮ್. ಏನ್ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ಬೋದು, ಅಂದ್ರೆ ನಾಯಿ ಬೆಕ್ಕುಗಳಲ್ಲಿ ಸಿಂಗಲ್ ಸ್ಟಮಕ್, ಆದ್ರೆ ಹಸುಗಳಲ್ಲಿ 4 ಪದರುಗಳಿರ್ತವೆ. ರೂಮೆನ್ ರೆಟಿಕ್ಯುಲಮ್, ಒಮೇಸಮ್, ಅಮೋಮೇಸಮ್ ಅಂತ 4 ಚೀಲಗಳಿರ್ತವೆ. 4 ಚೀಲ ಅವು ರೂಮಿನೆಂಟ್ಸ್. ಅಗಲೆಲ್ಲ ತಿಂದಿದ್ದೆಲ್ಲ ಏನಂತ ರಾತ್ರಿ ಎಲ್ಲ ನೆಮರಾಗ್ತಾವ ಅಂತ ಹೇಳ್ತೀವಲ್ಲ, ರೂಮಿನೇಷನ್ ಮಾಡ್ತೀವಿ, ಜೀರ್ಣ ಆಗುತ್ತೆ. ಅದನ್ನೆಲ್ಲ ಹೊರಗಡೆ ತಕ್ಕೊಂಡು ಹೊರಗಡೆ ಎಲ್ಲ ಜಗದು ಎಲ್ಲ ಮಾಡಿ ಜೀರ್ಣಕ್ರಿಯೆ ಆಗುತ್ತೆ. ಅದು ಒಳಗಡೆ ಎಲ್ಲ ಮಾಡುತ್ತೆ, ಅದು ರೂಮಿನೇಷನ್. ಅದು ಅದು ಸಲವೇಷನ್ ಆಗುತ್ತೆ, ರೂಮಿನೇಷನ್ ಆಗುತ್ತೆ, ಚೀಲಗಳಲ್ಲಿ ಆಗುತ್ತೆ ಅದು. ಹಂಗಾಗಿ ಅದರ ಇದೇ ಬೇರೆ, ಎಲ್ಲ ಸಿಸ್ಟಮ್ ಒಂದೇನೆ, ಜೀರ್ಣಕ್ರಿಯೆ ಎಲ್ಲ ಒಂದೇನೆ. ಏನ್ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಅಷ್ಟೇನೆ. ಈವನ್ ನಾವು ಟ್ರೀಟ್ಮೆಂಟ್ ಮಾಡೋದ್ರಲ್ಲೂ ಅಷ್ಟೇನೆ. ಏನ್ ನಾವು ಡೋಸೇಜ್ ಕಡಿಮೆ ಮಾಡಬಹುದು ಮನುಷ್ಯರಲ್ಲಿ, ಅಲ್ಲಿ ಡೋಸೇಜ್ ಜಾಸ್ತಿ ಇರ್ತದೆ ಅಷ್ಟೇ. ಓದೋದು ಮಾಡೋದು ಎಲ್ಲ ಜೀರ್ಣಕ್ರಿಯೆ ಎಲ್ಲ ಒಂದೇ. ಸರ್, ಇತ್ತೀಚೆಗೆಲ್ಲ ನಮ್ಮ ಕೃಷಿಕರು ಕೃಷಿ ಜೊತೆಗೆ ಹೈನುಗಾರಿಕೆಗೆ ಹೆಚ್ಚೊಂದು ಮಹತ್ವ ಕೊಡ್ತಾ ಇದ್ದಾರೆ ಸಾಕಷ್ಟು ಜನ. ಈಗ ಜಮೀನು ಇದ್ದಂತವರು ಕೊಡ್ತಾರೆ, ಜಮೀನು ಇಲ್ದಂತವರು ಸಾಕಾಣಿಕೆ ಬಹಳಷ್ಟು ಮುಂದೆ ಬಂದರೆ. ಅಂದ್ರೆ ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರಾ? ಈಗ ನಮ್ಮಲ್ಲಿ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಏನ್ ಗೊತ್ತಾ, ಅದು ನಡೆದಾಡೋ ATM ಇದ್ದಂಗ. ಸತ್ರು ದುಡ್ಡು, ಬದುಕಿದ್ರು ದುಡ್ಡೆ. ಇನ್ನು ಹೈನುಗಾರಿಕೆ ಮಾಡಿದ್ರೆ ಯಾವಾಗ್ಲೂ ದುಡ್ಡೆ. ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅದರಿಂದ ಉನ್ನತ ಉತ್ತಮ ಸ್ಥಾನಕ್ಕೆ ಹೋಗ್ಬೋದು, ಉತ್ತಮ ಹಣ ಗಳಿಸಬಹುದು, ಎಲ್ಲದಿಂದನೂ ಅನುಕೂಲನೆ. ಏನಂತಂದ್ರೆ ಜವಾಬ್ದಾರಿ ತಗೊಂಡು ಮಾಡ್ಬೇಕಷ್ಟೇ. ಈಗ ಕೃಷಿ ಬೆಳೆಗಳು ಅಂತಂದ್ರೆ ಈ ವರ್ಷ ಮಳೆ ಇಲ್ಲಪ್ಪ ಅಂತಂದ್ರೆ ಕೈಕೊಟ್ಬಿಡ್ತಾವೆ ಬೆಳೆಗಳು. ಹೈನುಗಾರಿಕೆ ನಮ್ಮ ಕೃಷಿಕರು ಕೈ ಹಿಡಿತಾರೆ. ಹೌದೌದೌದು. ಈಗ ಹೈನುಗಾರಿಕೆ ಮಳೆ ಬರ್ತಾ ಇದ್ರೆ ಮೇವು ಸಿಗಲ್ಲ. ಆವಾಗ ನಾವು ಅಲ್ಪ ಸ್ವಲ್ಪ ಮಾಡ್ಕೊಂಡು ಡ್ರೈ ಫುಡ್ ಮಾಡ್ಕೊಂಡು ಸ್ವಲ್ಪ ತಂದು ಈ ಶೇಂಗಾ ಒಟ್ಟು ಹುಬ್ಳು ನೇಪಿಯರ್ ಹೈಬ್ರಿಡ್ ನೇಪಿಯರ್ ಇರ್ತದಲ್ಲ, ಕಡ್ಡಿಗಳನ್ನ ಹಚ್ಕೊಂಡು 1 ಎಕರೆ ಹಾಕೊಂಡ್ರೆ ಸಾಕು, 2 ಹಸು ಸಾಕ್ಬೋದು. ಹಂಗಾಗಿ ಸ್ವಲ್ಪ ನೀರೇ ಆಗ್ಲಿ, ಏನ್ ಜಾಸ್ತಿ ಬೇಕಾಗಲ್ಲ. ಸ್ವಲ್ಪ ನೀರಾದ್ರೂ ಮಾಡ್ಕೊಂಡು ಎಲ್ಲ ಮೇವು, ನಮ್ಮಲ್ಲಿ ಮೇವಿನ ಬೀಜನೂ ಸಿಗ್ತದೆ. ಕೃಷಿ ಇಲಾಖೆಗೆ ಹೋದ್ರೂ ಮೇವಿನ ಬೀಜ ಸಿಗ್ತವೆ, ತಗೊಂಡು ಮಾಡ್ಕೊಂಡ್ರೆ ಒಳ್ಳೆ ಗಳಿಕೆ ಮಾಡ್ಬೋದು. ಏನಾದ್ರೂ ಹಸುಗಳಿಗೆ ಕಾಯಿಲೆ ಬಂತಂದ್ರೆ ತಾವೇ ಗ್ರಾಮಗಳಿಗೆಲ್ಲ ಭೇಟಿ ಕೊಡ್ತೀರಾ? ಹೌದು, ನಾವು ಹಿಂಗೆ ಔಟ್ ಬ್ರೇಕ್ ಆಯ್ತು, ಈಗ ಒಂದು ಹಸುಗೋ ಎಮ್ಮೆಗೋ ಹುಷಾರಿಲ್ಲ ಅಂತಂದ್ರೆ ನಾವೇ ಹೋಗ್ತೀವಿ, ನಾವೇ ಹೋಗಿ ಚಿಕಿತ್ಸೆ ಮಾಡಿ ಬರ್ತೀವಿ. ರೈತರು ಬರ್ತಾರೆ, ರಾತ್ರಿ ಹಸು ಮೇಲಿಲ್ಲ, ಮಲಕಂಡದಲ್ಲಿ ಮಾಡ್ತಿತ್ತು, ಒಂದೇ ಕಡೆ ನಿಂತ್ಕೊಂಡಿದೆ, ನೆಮರ ಹಾಕಲ್ಲ, ಇವೆಲ್ಲ ಹೇಳ್ತಾರೆ. ನಾವು ಟೆಂಪರೇಚರ್ ನೋಡ್ತೀವಿ, ರೂಮಿನೇಷನ್ ನೋಡ್ತೀವಿ, ಇನ್ಸ್ಪೆಕ್ಷನ್. ಈಗ 4 ಸ್ಟೇಜ್ ಇದೆ, ಮೊದಲು ಇನ್ಸ್ಪೆಕ್ಷನ್ ಮಾಡ್ತೀವಿ, ಆಮೇಲೆ ಪಾಲ್ಪೇಷನ್ ಮಾಡ್ತೀವಿ, ಅಂದ್ರೆ ಮುಟ್ಟಿ ನೋಡ್ತೀವಿ ನಾವು ಎಡಗಡೆ ರೂಮಲ್ಲಿ ಮುಟ್ಟಿ ನೋಡ್ತೀವಿ, ರೂಮಿನೇಷನ್ ಹಿಂಗಿದೆ ಹಿಂಗಿದೆ ಅಂತ. ಮತ್ತೆ ಆಸ್ಕಲ್ಟೇಷನ್ ನೋಡ್ತೀವಿ. ಆಸ್ಕಲ್ಟೇಷನ್ ಅಂತಂದ್ರೆ ಚೆತಸ್ಕೋಪ್ ತಗೊಂಡು ನಾವು ಸ್ಟೆಪ್ ನಿಂದ ನೋಡ್ತೀವಿ, ಹಾರ್ಟ್ ಬೀಟ್ ಚೆನ್ನಾಗಿದೆಯಾ, ಆರೋಗ್ಯವಾಗಿದೆಯಾ ಇಲ್ಲ ಅಂತ. ಹಿಂಗೆ 4 ಸ್ಟೇಜ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ನಾವು ನೋಡ್ತೀವಿ. ನಾವು ಅದ್ರ ಮೇಲೆ ರೈತ ಹೇಳಿದ್ದನ್ನು ನಾವು ನೋಡಿದ್ದನ್ನು ಪರೀಕ್ಷೆ ಮಾಡಿ ಹಿಂಗಾಗಿದೆ ಹಿಂಗಿಲ್ಲ, ಟೆಂಪರೇಚರ್ ನೋಡ್ತೀವಿ, ಹಿಂಗಿದೆ ಇಷ್ಟು ಟೆಂಪರೇಚರ್ ಇದೆ, ಇದು ಯಾವ್ದಿರ್ಬೋದು ಏನಂತ ಅದು ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸರ್, ಈಗ ಜಗಳೂರು ತಾಲೂಕಿನಲ್ಲಿ ಅಂದ್ರೆ ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ ಅಂದ್ರೆ ಹೈನುಗಾರಿಕೆ ವರ್ಷದಿಂದ ವರ್ಷ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆಯಾ? ಹೈನುಗಾರಿಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಕಾರಣ ಇಷ್ಟೇ, ನಮ್ಮಲ್ಲಿ ಸಾಕೋರೆಲ್ಲ HF ಜರ್ಸಿನೇ. ಈಗ ಗಿರ್ತಳಿ ಬಂದತೆ, ಗಿರ್ತಳಿ ಮಾಡಿದ್ದಾರೆ, ಕೆಲವು ಬಿಳ್ಚೋಡಲ್ಲಿ ಮಾಡಿದ್ದಾರೆ, ಇಲ್ಲಿ ದೊಣ್ಣಲ್ಲಿ ಮಾಡಿದ್ದಾರೆ ಮಾಡಿದ್ದಾರೆ. ಅವರು 20-25 ಹಸುಗಳು ಕಟ್ಟಿದ್ದಾರೆ, ಅದನ್ನು ಒಳ್ಳೆ ಹಾಲು ಕೊಡ್ತವೆ, ಜೊತೆಗೆ ಒಳ್ಳೆ ತಳಿ. ಔಷಧೋಪಚಾರಕ್ಕೆ ಉಪಯೋಗ ಮಾಡದಂತಾರೆ ತುಪ್ಪ, ಅದೆಲ್ಲ ಬೆಣ್ಣೆ ಹಾಲು ತುಪ್ಪ. ಹಾಲು 60 ರೂಪಾಯಿ ಲೀಟರ್ ಅಂತೆ ಮಾರ್ತಾ ಇದೀವಿ ಅಂತ ಹೇಳ್ತಾರೆ ಅಷ್ಟೇನೆ. ಅದನ್ನು ಒಳ್ಳೆ ರೇಟ್ ಇದೆ, ಗಿರ್ತಳಿನು ಒಳ್ಳೆ ಕಾಸ್ಟ್ಲಿ ಇದೆ, ಅದು ಸಿಗದೇ ಇಲ್ಲ. ಅಂದ್ರೆ ಎಲ್ಲ ರೈತರು ಆ ತರ ತಳಿಗಳನ್ನ ತಂದು ಸಾಕಾಣಿಕೆ ಮಾಡಕ್ಕಾಗಲ್ಲ, ಯಾಕಂತಂದ್ರೆ ಸಾಕಷ್ಟು ದುಬಾರಿ ಇದೆ ಹಸುಗಳನ್ನ ಕೊಳ್ಬೇಕು ಗಿರ್ತಳಿ ಇವೆಲ್ಲ ಅಂದ್ರೆ. ಗಿರ್ತಳಿ ಅಂತಂದ್ರೆ 80-90 ಲಕ್ಷದ ಮೇಲೆನೆ, ಈಗ ಯಾರು ಕೊಡೋದೇ ಇಲ್ಲ. ಅವ್ರೇನೋ ಮಹಾರಾಷ್ಟ್ರದಿಂದ ತಂದು ಕಟ್ಕೊಂಡು ಬೆಳೆಸ್ಕೊಂಡಿದ್ದಾರೆ, ಅವರು ಕೊಡಲ್ಲ. ಸರ್, ಕೊನೆಯದಾಗಿ ನಮ್ಮ ಕೃಷಿಕರು ಹೈನುಗಾರಿಕೆ ಮಾಡಂತ ಏನೊಂದು ಕಿವಿ ಮಾತು ಹೇಳ್ತೀರಾ? ಹೇಳೋದಿಷ್ಟೇನೆ, ರೈತರಾಗಿರೋರು ತಾವೇ ಮಾಡಿದ್ರೆ ಒಳ್ಳೇದು, ಉತ್ತಮ. ಬೇರೆಯವ್ರಿಗೆ ಬಿಟ್ಟು ಮಾಡಿಸೋದಕ್ಕಿಂತ ರೈತರೇ ಸಾಕಾಣಿಕೆ ಮಾಡಿ ಸ್ವಚ್ಛತೆ, ಮೇವು ಹಾಕೋದು, ಹಾಲು ಕರೆಯೋದು ಎಲ್ಲ ಮಾಡ್ಕೊಂಡಿದ್ರೆ ಉತ್ತಮ ಕೆಲಸ. ಇನ್ನೊಂದು ಹೇಳ, ರೈತರೇ ಮಾಡಿದರೆ ಅವರ ಮನುಷ್ಯರ ಆರೋಗ್ಯ ಚೆನ್ನಾಗಿರ್ತದೆ, ಉತ್ತಮ ಆದಾಯ ಬರ್ತದೆ, ಕೊಟ್ಟಿಗೆ ಗೊಬ್ಬರ ಆಗುತ್ತೆ, ಉನ್ನತೀಕರಣ ಮಾಡ್ಬೋದು. ನಮ್ಮ ಕೆಲಸ ಮಾಡೋದ್ರಿಂದ ನಮಗೂ ಯಾವ ರೋಗಗಳು ಬರಲ್ಲ, ಹಸುಗಳಿಗೂ ಯಾವ ರೋಗ ಬರಲ್ಲ, ಯಾಕಂದ್ರೆ ಜವಾಬ್ದಾರಿ ಇರ್ತದೆ ಅಂತ ನಾನು ಹೇಳಬಲ್ಲೆ. ಒಳ್ಳೇದು ಸರ್. ಇಲ್ಲೇ ತನಕ ಇವತ್ತು ಈ ಒಂದು ಮಿಶ್ರ ತಳಿಯ ಒಂದು ಹಸುಗಳನ್ನ ಸಾಕಾಣಿಕೆಯಿಂದ ಏನೆಲ್ಲ ಅನುಕೂಲಗಳಿದೆ, ಈ ಒಂದು ಮಿಶ್ರ ತಳಿಗೆ ಬರತಕ್ಕಂಥ ರೋಗಗಳನ್ನ ಯಾವ ರೀತಿ ನಾವು ಹತೋಟಿ ಮಾಡಬಹುದು, ಇದರ ಒಂದು ಸಾಕಾಣಿಕೆಯಲ್ಲಿ ಏನೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನ ನಾವು ತಗೊಳ್ಬೇಕಾಗುತ್ತೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಮಿಶ್ರ ತಳಿಯ ಹಸು ಸಾಕಾಣಿಕೆಯ ಮಹತ್ವ ಈ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಎಸ್ ರಾಮಚಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಸಂದರ್ಶಕರು ಯುಎಂ ಮರಳಸಿದ್ದೇಶ್. ಇದೀಗ ಕೇಳಿ ಅರಣ್ಯ ಕೃಷಿಯಲ್ಲಿ ಹುಣಸೆ ಬೆಳೆ ಈ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸೊಕ್ಕೆ ಗ್ರಾಮದ ಕೃಷಿಕ ಸಿದ್ದೇಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಸಿದ್ದೇಶ್ ಅವರೇ. ನಮಸ್ಕಾರ ಸರ್. ನೀವು ಅರಣ್ಯ ಕೃಷಿ ಮಾಡಿದರಂತ ಕೇಳಿದ್ವಿ, ಯಾವ ಕೃಷಿ ಮಾಡಿದರೆ, ಎಷ್ಟು ಎಕರೆಯಲ್ಲಿ ಮಾಡಿದರೆ? ಯಾಕಂದ್ರೆ ಇವತ್ತು ನಮ್ಮ ರೈತರು ಒಂದು ಬೇರೆ ಒಂದು ಪದ್ಧತಿ ಮಾಡೋದು ಅನಿವಾರ್ಯವಾಗಿದೆ. ಹೇಳಿ ನಿಮ್ಮ ಅನುಭವಗಳನ್ನು, ಯಾವ ಒಂದು ಕೃಷಿ ಮಾಡಿದರೆ? ಸರ್, ನಾವು ಹುಣಸೆ ಬೆಳೆ ಕೃಷಿ ಮಾಡಿದ್ವಿ ಸರ್. ಅದು 3 ಎಕರೆ 22 ಗುಂಟೆಲ್ ಇದೆ. ಎಷ್ಟು ವರ್ಷ ಆಯ್ತು? ಸುಮಾರು ಈಗ 20 ವರ್ಷ ಅಂದಾಜಾಗಿದೆ ಸರ್. ಎಷ್ಟು ಮರಗಳಿದಾವೆ? 102 ಮರ ಇದೆ ಸರ್. 3 ಎಕರೆ 22 ಗುಂಟೆಯಲ್ಲಿ. ಸಿದ್ದೇಶ್ ಅವರೇ, ಎಷ್ಟು ಇಳುವರಿ ಬರುತ್ತೆ, ಎಷ್ಟು ಆದಾಯ ಸಿಗುತ್ತೆ ನಿಮಗೆ ಒಂದು ವರ್ಷ ಲೆಕ್ಕ ಹಾಕೊಂಡ್ರೆ? ಸರ್, ಅದು ಏನು ಸರ್ ಅಂದರೆ, ಮಳೆಗಾಲ ಚೆನ್ನಾಗಿ ಆಗಿದ್ರೆ ಆ ಟೈಮ್ನಲ್ಲಿ ಹೂವು ಕಾಯಿ ಚೆನ್ನಾಗಿ ಕಟ್ಟಿ ಒಂದು ಮರಕ್ಕೆ ಮಿನಿಮಮ್ ಒಂದು 2,000-3,000 ರೂಪಾಯಿ ನಮಗೆ ಲಾಭ ಸಿಗುತ್ತೆ. ಖರ್ಚು ಅದರಲ್ಲಿ ಅಲ್ಪ ಸ್ವಲ್ಪ ಒಂದು 40% ಹೋಗುತ್ತೆ, ಒಂದು 60% ನಮಗೆ ಅನುಕೂಲತೆ ಆಗ್ತದೆ. ಖರ್ಚು ಅಂದರೆ ಏನೇನು ಹೋಗುತ್ತೆ? ಸರ್, ಅದನ್ನು ಬಡಿಲಿಕ್ಕೆ, ಜಜ್ಜಿಸ್ಲಿಕ್ಕೆ, ಹೂ ಹಣ್ಣು ಮಾಡಿ ಅದನ್ನು ಸೇಲ್ ಮಾಡೋದಕ್ಕೂ ಅಲ್ಲಿವರೆಗೂ ಒಂದು 40% ಖರ್ಚಾಗುತ್ತೆ. ಈಗ ನೀವು 3 ಎಕರೆಯಲ್ಲೇ ಮಾಡಿದ್ರಲ್ಲ ಪ್ರಾರಂಭದಲ್ಲಿ, ಅಂದರೆ ನೀವು ಗಿಡ ಹಾಕಬೇಕಾದ್ರೆ ಏನೇನು ಒಂದು ತಯಾರು ಮಾಡ್ಕೊಂಡಿದ್ರಿ ಅಂದರೆ, ಈಗ ನೀವು 20 ವರ್ಷ ಹಿಂದಿನ ಅನುಭವ ಹೇಳಬೇಕಾಗತ್ತೆ. ಸಸಿಗಳು ಯಾವ ತಡೆ ಹಾಕಿದ್ರಿ? ನಿಮಗೆ ಇದನ್ನು ಮಾಡಲಿಕ್ಕೆ ಮಾಹಿತಿ ಕೊಟ್ಟವ್ರು ಯಾರು? ಯಾಕಂದರೆ ಈ 20 ವರ್ಷದ ಕೆಳಗಂದರೆ ಯಾರೂ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಅಂತ ನಾನು ಅಂದ್ಕೊತೀನಿ. ನಿಮ್ಮ ಅನುಭವಗಳು ಹೇಳಿ, 20 ವರ್ಷದ ಅನುಭವಗಳು. ಸರ್, ಈ ಇದನ್ನು 20 ವರ್ಷದ ಹಿಂದೆ ಮಾಡೋಕ್ಕೊಂದು ಕಾರಣ ಏನು ಸರ್ ಅಂದರೆ, ಈ ಹಿಂದೆ ಮಳೆ ವರ್ಷ ಬಂದರೆ ಇನ್ನೊಂದು ವರ್ಷ ಅಲ್ಲ, ಇನ್ನೊಂದು ವರ್ಷ ಮತ್ತೊಂದು ವರ್ಷ ಅಲ್ಲ, ನಾವು ಹಾಕಿರ್ತಕ್ಕಂಥ ಈ ಕ್ರಾಪ್ ಏನಿದೆ, ಜೋಳ, ರಾಗಿ, ಎನಿವನ್ ಯಾವುದೇ ಇರ್ಬೋದು, ಅದು ಒಣಗೋಗೋದ್ರಿಂದ ಇದರಿಂದ ನಮ್ಗೆ ಯಾವ ಥರದ ಅನುಕೂಲತೆ ಆಗಲ್ಲ. ಆ ಉದ್ದೇಶಕ್ಕಾಗಿ ಒಂದು ಗಿಡ ಮರ ನಾಟಿ ಮಾಡ್ಕೊಂಡು ಬೆಳೆಸಿದರೆ ನಮಗೆ 1-2 ತಿಂಗಳು ಮಳೆ ಬರಲಿಲ್ದು ತೊಂದರೆ ಆದ್ರೂ ಅದು ಚೇತರಿಸ್ಕೊಳ್ಳೋಂಥ ಶಕ್ತಿ ಇರುತ್ತನ್ನೋ ಒಂದು ಉದ್ದೇಶಕ್ಕೆ ನಾವು ಇದನ್ನ ಮಾಡಿದ್ವಿ ಸರ್. ಈ ಸಸಿಗಳನ್ನ ಇಲ್ಲೇ ಮಡ್ರಳ್ಳಿ ಫಾರಂಲಿ ಫಾರೆಸ್ಟ್ ಇಲಾಖೆಯಿಂದ ಅಲ್ಲಿ ಸಾಕಿರ್ತಕ್ಕಂಥ ಸಸಿಗಳ ತಂದು 50-50 ಡಿಸ್ಟೆನ್ಸ್ಗೆ ನಾವು ಗಿಡ ನಾಟಿ ಮಾಡಿದ್ವಿ ಸರ್. ಯಾವುದು ತಳಿ ಅಂತ ಏನಾದ್ರೂ ಗೊತ್ತಾ ಸರ್? ಇದೆ ಮಾಮೂಲಿ ಜವಾರಿ ಅಂತೀವಲ್ಲ, ಅದು ಜವಾರಿ ತಳಿನ ನಾಟಿ ಮಾಡಿ ಸರ್. ಎಷ್ಟು ವರ್ಷಕ್ಕೆ ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಅದು ಸಿದ್ದೇಶ್ ಅವರೇ? ಸರ್, ಈಗ ಅದು ನಾವು ನಾಟಿ ಮಾಡಿ 7-8 ವರ್ಷಕ್ಕೆ ಅದು ಫಸಲು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್. 7-8 ವರ್ಷ ಏನಿದೆಯಲ್ಲ ಅದು ಬಹಳ ಮುಖ್ಯವಾದ, ಅಂದ್ರೆ ಗಿಡ ಬೆಳಿಲಿಕ್ಕೆ ಅದು ಫಸಲು ಕೊಡ್ಲಿಕ್ಕೆ ಪ್ರಾರಂಭ ಆಗಕಂದ್ರೆ ಮೊದಲು ಅದು ಚೆನ್ನಾಗಿ ಬೆಳಿಬೇಕು. ಏನೇನು ಮಾಡ್ತಿದ್ರಿ ಅವಾಗ? ಸರ್, ನಾವೀಗ ಅದನ್ನ 50 ಅಡಿ ಡಿಸ್ಟೆನ್ಸ್ ನಾಟಿ ಮಾಡಿದ್ದೆ, ಸ್ವಲ್ಪ ನೀರು ಹೊಡಿತು ಸರ್, 1-1.5 ಇಂಚು. ಅವಾಗ ಅದನ್ನೆಲ್ಲ ಡ್ರಿಪ್ ಮಾಡಿದ್ವಿ. ಆ ಡ್ರಿಪ್ ಮುಖಾಂತರ ಸುಮಾರು 1-2 ವರ್ಷ ಅದನ್ನು ಮೇಂಟೈನ್ ಮಾಡಿದ್ವಿ. ತಿರ್ಗಾ ನೀರು ಫೇಲ್ ಆಯಿತು, ಮತ್ತು ಅದರಿಂದ ಒಂದು ಸ್ವಲ್ಪ ಬೇರೆ ಆಳವಾಗಿ ಹೋಗಿ ಅದು ಸುಧಾರಿಸ್ಕೊಂಥ ಶಕ್ತಿ ಇತ್ತು. ಅದಕ್ಕೆ ಈಗ ಅದು ಮಳೆ ಆಶ್ರಯದಿಂದಲೇ ಇವಾಗ ಬೆಳೀತಾ ಇದೆ ಸರ್. ಈಗ ನೀವೇನು ಅದಕ್ಕೆ ಮೇಂಟೆನೆನ್ಸ್ ಅಂದರೆ ನೀರು ಬಿಡೋಂಥದ್ದು, ಗೊಬ್ಬರ ಕೊಡೋಂಥದ್ದು ಏನು ಕೆಲಸ ಇಲ್ಲ ಸರ್? ಈಗ ಅದು ದೊಡ್ಡವಾಗಿರೋಂಥ ಮೊರ, ಅದು ನೀರಿನ ಅವಶ್ಯಕತೆ ಇರಲ್ಲ. ಬಟ್ ಏನು ಅವಶ್ಯಕತೆ ಬೇಕು ಬದುಕಲಿಕ್ಕೆ, ಅದು ಇಳುವರಿ ಬರಬೇಕಪ್ಪ ಅಂದರೆ ಹೆಚ್ಚಿನ ನಾವು ನೀರು ಗೊಬ್ಬರ ಸಂಪರ್ಕ ಮಾಡಿದರೆ ಅದಕ್ಕೆ ಇಳುವರಿ ಕೊಡುತ್ತೆ ಸರ್. ಏನು ಗೊಬ್ಬರ ಕೊಡ್ತೀರಿ ಈಗ ಸರ್? ಈ ಕೊಟ್ಟಿಗೆ ಗೊಬ್ಬರ. ಈಗ ಮಾಮೂಲಿಗೆ ನಾವು ಉಳುಮೆ ಮಾಡಿರ್ತೀವಲ್ಲ, ಅದು ಅರ್ಕೊಂಡು ಹೋಗಿರ್ತಕ್ಕಂಥ ನೀರಿನ ಶಕ್ತಿ ಅದಕ್ಕೆ ಸಿಗುತ್ತೆ ಸರ್. ಕೊಟ್ಟಿಗೆ ಗೊಬ್ಬರ ಅಂದ್ರೆ ಒಂದು ಗಿಡಕ್ಕೆ ಲೆಕ್ಕದಲ್ಲಿ ಕೊಡ್ತೀರಾ ಅಥವಾ ಸುಮ್ನೆ ಅದಕ್ಕೂ ಕೊಡ ಒಂದು ಮೆಥಡ್ ಹೆಂಗ ಅಂದ್ರೆ ಸುತ್ತ ಒಂದು ಪಾತಿ ಮಾಡಿ ಅದಕ್ಕೆ ಕೊಟ್ಟು ಆಮೇಲೆ ನೀರು ಬಿಡುವಂತದ್ದು ಯಾವ ಪದ್ಧತಿ ಮುಖಾಂತರ ಕೊಡ್ತೀರಾ? ನಾವು ಈಗ ಅದನ್ನ ಮೊನ್ನೆ ಇದೊಂದು ಸ್ಕೀಮ್ ಬಂದ ಸರ್, ಬದು ನಿರ್ಮಾಣ ಅಂತ ಒಂದು ಸ್ಕೀಮ್ ಬಂದಿತ್ತು. ಅದನ್ನ ಸ್ಟ್ರಂಚ್ ಹೊಡಿಸಿ ಆ ಗುಂಡಿಗಳು 15 ಅಡಿ ಉದ್ದ 2 ಮೀಟರ್ ಅಗಲದಲ್ಲಿ ಗುಂಡಿ ತೋರಿಸಿವಿ. ಆ ಗುಂಡಿ ಒಳಗೆ ಒಂದು ಗಾಡಿಯಷ್ಟು ಗೊಬ್ಬರ ಹಾಕಿ ಅದಕ್ಕೆ ಮುಚ್ಚುತ್ತೇವೆ ಸರ್. ಆ ಮಳೆ ಬಂದಾಗ ಅದರದ್ದು ಇದೆಲ್ಲ ಲವಣಾಂಶಗಳೆಲ್ಲ ಬೇರಿಗೆ ಶೇಖರಣೆ ಆಗ್ತದೆ. ಅಲ್ಲ, ಒಂದೊಂದು ಗಿಡಕ್ಕೆ ಅಷ್ಟು ಆಗ್ತಾರೆ, ಒಂದು ಲೈನ್ಗೆ ಅಷ್ಟು ಆಗ್ತದೆ? ಒಂದು ಗಿಡಕ್ಕೆ ನೀವು ಒಂದು ಗಾಡಿ ಗೊಬ್ಬರ ಅಂದ್ರೆ ಎಷ್ಟು ಬೇಕಾಗುತ್ತೆ ಸರ್? ಒಂದು 100 ಗಾಡಿ ಯಾಕಂದ್ರೆ ಅದೊಂದು ಗಾಡಿ ಅಂದ್ರೆ ಪೂರ ಅಲ್ಲ ಸರ್, ಮಿನಿಮಮ್ ಗಾಡಿ. ಈ ಟ್ಯಾಕ್ಟ್ರಿ ಲೋಡ್ ಆಗಲ್ಲ, ಟ್ಯಾಕ್ಟ್ರಿ ಲೋಡ್ 8-10 ಗಿಡಗಳಿಗೆ ಹಾಕ್ಬೋದು. ಈಗ ನಿಮಗೆ ಕೊಟ್ಟಿಗೆ ಗೊಬ್ಬರ ಎಲ್ಲಿ ಸಿಗುತ್ತೆ? ರೈತರಲ್ಲ, ಹಂಗಾಗಿ ದನ ಕರುಗಳು ಕಟ್ಕೊಂಡಿವಿ ನಾವು, 4 ದನಗಳಿದೆ. ಅದು ಕನಿಷ್ಠ ಅಂದ್ರೆ 7-8 ಲೋಡ್ ಗೊಬ್ಬರ ಅದೇ ಆಗುತ್ತೆ. ಅದೇನು ಪ್ರತಿ ವರ್ಷ ಹಾಕ್ಬೇಕನ್ನೋದೇನಿಲ್ಲ, 4 ವರ್ಷಕ್ಕೋ 3 ವರ್ಷಕ್ಕೋ 2 ವರ್ಷಕ್ಕೊಂದು ಸಾಕಿ ಅದು ಶಕ್ತಿ ಹಿಡ್ಕಂದತ್ತೆ. ಮೇಲಾಗಿ ಅದ್ರ ಬಿಡ್ತಕ್ಕಂಥ ಬೇಸಿಗೆ ಟೈಮ್ನಲ್ಲಿ ತೊಪ್ಪಲು ಇದೆಲ್ಲ ರೌದಿ, ಅದೇ ಅದ ಗೊಬ್ಬರ ಉತ್ಪತ್ತಿ ಮಾಡ್ಕೊಂಡು. ಹುಣಸೆ ಹಣ್ಣು ಬರುತ್ತಲ್ಲ, ಸುಮಾರು ವರ್ಷಕ್ಕೊಂದ್ಸರಿ ಸಾಮಾನ್ಯವಾಗಿ ಬಿಡೋದು. ಅದನ್ನ ಅರೆದು ಆಮೇಲೆ ಅದನ್ನ ಒಡೆದು ಆಮೇಲೆ ಜಜ್ಜು ಹಣ್ಣೆಲ್ಲ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ. ಬೆಳೆ ಮುಗಿದ ಕೂಡ್ಲೆ ಇದೆಲ್ಲ ಮಾಡ್ತಾರೆ, ಈ ಗೊಬ್ಬರ ಕೊಡೋದು, ಪಾತಿ ಇದು ಮಾಡೋದು. ಇಂಥ ಸಂದರ್ಭದಲ್ಲಿ ಮತ್ತೇನಾದರೂ ಬೇರೆ ಹೂ ಬಿಟ್ಟಾಗ ಏನು ಹುಳ ಕಾಣೋದು ಅಂಥದ್ದೇನಾದ್ರೂ ಇದೆಯಾ ಸರ್? ಅದು ಹೂ ಬಿಟ್ಟಾಗ ಏನಾಗ್ತದೆ ಸರ್ ಅಂದರೆ, ನಾವು ಸರ ಜಿಗಿ ಟೈಪ್ ಬೀಳುತ್ತೆ, ಅದಕ್ಕೆ ಸ್ಪ್ರೇ ಮಾಡ್ತೀವಿ. ಅದು ಸ್ವಲ್ಪ ದಿವಸ, ಒಂದು 15-20 ದಿವಸ ಇರುತ್ತೆ. ಅದು ಸ್ವಲ್ಪ ಕಾಯಿ ಗಟ್ಟಿಗೆ ಮೂಮೆಂಟ್ ಬಂದಾಗ ತಾನಾಗಿ ತಾನು ಅದು ಹೊರಟೋಗ್ಬಿಡುತ್ತೆ ಸರ್. ಅದಕ್ಕೇನು ಅಂಥ ವಿಶೇಷವಾಗಿ ಗಮನ ಹರಿಸೋಂಥ ವಿಷಯ ಇಲ್ಲ. ನಿಮಗೆ 100 ಗಿಡಕ್ಕಂದ್ರೆ ಎಷ್ಟು ಲಾಭ ಬರುತ್ತೆ ಒಂದು ವರ್ಷಕ್ಕೆ ಸರ್? ಅದು ಏನಂದ್ರೆ, ಮುಂಗಾರಿ ಟೈಮ್ಲಿ ಹೆಚ್ಚಿನ ಮಳೆಯಾಗಿ ತೇವಾಂಶ ಜಾಸ್ತಿ ಕೊಟ್ಟರೆ ಮಿನಿಮಮ್ 2-3 ಸಾವಿರ ರೂಪಾಯಿ ಒಂದು ಮರಕ್ಕೆ ಸಿಗುತ್ತೆ. ಮರದ ಮೇಲೆ ಡಿಪೆಂಡ್ ಆಗಿ, ದೊಡ್ಡ ಮರ ಆದ 4-5 ಸಾವಿರ ಸಿಗ್ಬೋದು, ಸಣ್ಣ ಮರ ಆದ 2 ಸಾವಿರ ಸಿಗ್ಬೋದು, ಅದಕ್ಕಿಂತ ಚಿಕ್ಕದ 1,000 ಸಿಗ್ಬೋದು. ಅವರೇಜ್ ಒಂದು 1.5-2 ಲಕ್ಷ ರೂಪಾಯಿ ನಮಗೆ ಮಿನಿಮಮ್ ಸಿಕ್ಕೇ ಸಿಗುತ್ತೆ. ನಿಮ್ದು ಏನು ಮಿನಿಮಮ್ ಖರ್ಚು ಅಂದ್ರೆ ಅದನ್ನ ಇದು ಮಾಡೋದಷ್ಟೇ ಖರ್ಚು, ಗಿಡದ ಮೇಂಟೆನೆನ್ಸ್ ಏನಿಲ್ಲ? ಗಿಡದ ಯಾವ ಥರದ ಏನು ಖರ್ಚಿಲ್ಲ ಸರ್, ಅದಕ್ಕೇನು ಮೆಡಿಸನ್ ಹೊಡಿಬೇಕು ಮಾಡ್ಬೇಕನ್ನೆಲ್ಲ. ಒಂದು ಸ್ವಲ್ಪ ವಾತಾವರಣ ಒಡೆಯಲೇ ಇಲ್ಲ ಅನ್ನೋದೇನಿಲ್ಲ, ಬಟ್ ಅದನ್ನ ಸಿಚುಯೇಷನ್ ನೋಡಿ ಅದನ್ನ ಆರೈಕೆ ಮಾಡ್ಬೇಕು ಸರ್. ನಿಮಗೆ ಈ ಐಡಿಯಾ ಹೆಂಗ್ ಬಂತ ನೀವು ಅರಣ್ಯ ಕೃಷಿ ಮಾಡಬೇಕು ಅಂತೇಳಿ? ಸರ್, ಅರಣ್ಯ ಕೃಷಿ ಮಾಡ್ಬೇಕಂದ್ರೆ ಮಳೆದೇವನ ಇದನ್ನು ಕಲಿಸಿರೋದು. ಅಲ್ಲ, ಈಗೆಲ್ಲ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ, ಆಮೇಲೆ ಕೃಷಿ ಅಧಿಕಾರಿಗಳು ಹೇಳ್ತಾರೆ, ಸಾಕಷ್ಟು ಜನ ಅರಣ್ಯ ಕೃಷಿ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ರೈತರು ಬಹಳಷ್ಟು ಅದ್ರ ಬಗ್ಗೆ ಗಮನ ತಗೊಳೋದಿಲ್ಲ, ಯಾಕಂದ್ರೆ ಅದು 10 ವರ್ಷ ಕಾಯ್ಬೇಕು, 15 ವರ್ಷ ಕಾಯ್ಬೇಕು, 20 ವರ್ಷ ಕಾಯ್ಬೇಕಂತ ಹೇಳ್ತಾರಲ್ಲ. ನೀವು ಮನಸ್ಸು ಮಾಡಿದ್ದ ಒಂದು ದೊಡ್ಡ ಮಾತಂತ ಹೇಳ್ಬೋದು ಸರ್. ಈಗ ಏನಂದ್ರೆ, ಅದೇ ನಾನು ಈ ರೀತಿ ಹಿಂಗ ತಿಂಗಳಿಗೆ ಮಳೆ ಹೋಗ್ತದೆ, 2 ತಿಂಗಳು ಹೋಗುತ್ತದೆ, ಹಂಗಾಗಿ ಪ್ರತಿ ವರ್ಷ ಲಾಸಿನ ಇದರಲ್ಲಿ ನಾವು ರೈತರು ಜೀವನ ಮಾಡಿದ್ವಲ್ಲ, ಅದ್ರ ಅನುಭವದ ಮೇಲೆ 4 ವರ್ಷ ಕಷ್ಟಪಟ್ಟರು ಚಿಂತೆ ಇಲ್ಲಪ್ಪ, ಅದ್ರೊಳಗೆ ಏನೆಲ್ಲ ಬಂದಷ್ಟು ಆದಾಯ ತಗೊಂಡು ಜೀವನ ಮಾಡೋಣ, ಅದು ದೊಡ್ಡದಾದ್ರೆ ನಾವು ನೆಮ್ಮದಿ ಇರ್ಬೋದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿವಿ ಸರ್. ನೀವು 50 ಅಡಿಗೆ ಒಂದು ಮರ ಡಿಸ್ಟೆನ್ಸ್ ಮಾಡಿದಿರ, ಮಧ್ಯೆ ಈಗ 50 ಅಡಿ ಜಾಗೃತಿ, ಅಲ್ಲಿ ಏನಾದರೂ ಬೇರೆ ಬೆಳೆ ಬೆಳೀತೀರಾ? ನಾವೀಗ ಇಲ್ಲಿವರೆಗೂ ಈಗಲೂ ನಾವು ದನಗಳು ಸಾಕೊಂಡಿವಲ್ಲ, ಅದಕ್ಕೆ ಸಜ್ಜೆ ಸೊಪ್ಪಿಗೋಸ್ಕರ ಮೇವಿಗೋಸ್ಕರ ಅದನ್ನ ಬಿತ್ಕೊಂಡು ಅಲ್ಲಲ್ಲಿ ಮರದಡೆಗಳು ಬಿಟ್ಟು ಪಕ್ಕದಲ್ಲೇ ನಾವು ದನಗಳಿಗೆ ಉಪಯೋಗಿಸ್ಕೊಂತೀವಿ ಸರ್. ಕಿತ್ತು ಅದು ನೀವು ಬೆಳೆ ಇದಕ್ಕೇನು ಮಾಡೋದಿಲ್ಲ? ಅದು ಬೆಳೆ ಇಳುವರಿ ಬರಲಿಕ್ಕೆ ಅದು ಮಳೆ ಬೀಳೋದಿಲ್ಲ, ಮರದಡಿಗೆ ನೆನೆಯೋದಿಲ್ಲ, ಅದಕ್ಕೋಸ್ಕರ ಅದು ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಇಳುವರಿ ಬರೋದಿಲ್ಲ, ಲಾಸ್ ಆಗುತ್ತೆ. ಅದನ್ನು ದನಗಳಿಗೆ ಉಪಯೋಗಿಸ್ಕೊಂಡು ಅದನ್ನೇ ಹಾಲಿನ ರೂಪದಲ್ಲಿ ಅದನ್ನು ಪಡ್ಕೊಳ್ತೀವಿ ಸರ್. ಎಷ್ಟಿದಾವೆ ದನಗಳು ತಮ್ಮವು? ನಮ್ಮವು 4 ಇದಾವೆ ಸರ್. ಎಷ್ಟು ಹಾಲು ಕೊಡ್ತಾವ? ಸ್ಟಾರ್ಟಿಂಗ್ನಲ್ಲಿ 5-5 ಲೀಟರ್ ಕರಿತಾವ, ಅದು ಇಯರ್ಲಿ ಜಾಸ್ತಿ ಆದ ತಿಂಗಳ ಜಾಸ್ತಿ ಆದಂಗೆ ಸ್ವಲ್ಪ ಕಡಿಮೆ ಆಗ್ತದೆ ಇಳುವರಿ, ಮತ್ತು 8-9 ತಿಂಗಳು ಅಂತ ಮತ್ತೆ ಕೊರ ಆಗ್ತದೆ, ಯಥಾ ರೀತಿ ಆಗ್ತದೆ ಸರ್. ಯಾವ ಜವಾರಿನ ಅಥವಾ ಹೈಬ್ರಿಡ್? ಇದು ಹೈಬ್ರಿಡ್ ವೆರೈಟಿ. ಹಾಲೆಲ್ಲ ಏನ್ ಮಾಡ್ತೀರಾ? ಹಾಲೆಲ್ಲ ಡೈರಿ ಆಗ್ತದೆ. ಸೊ ನಿಮಗೆ ಈ ಕಡೆ ದನಗಳಿರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಸಿಕ್ತು, ಆಮೇಲೆ ನೀವು ಹುಣಸೆ ಒಂದು ಅರಣ್ಯ ಕೃಷಿ ಮಾಡೋದ್ರಿಂದ ಕೃಷಿಯಲ್ಲಿನೂ ಏನು ಅಂತ ಜಾಸ್ತಿ ಖರ್ಚಿಲ್ಲ. ಇದು ಅಲ್ಲದೆ ಬೇರೆ ಏನೋ ಭೂಮಿ ಇದೆಯಾ ತಮ್ದು? ಇದೆ ಸರ್, ಅದು ಒಂದು 3 ಎಕರೆ 16 ಗುಂಟೆ ಇದೆ ಸರ್. ಅದರಲ್ಲಿ ಏನೇನು ಬೆಳಿತೀರಾ? ಅದರಲ್ಲಿ ಶೇಂಗಾ ಬೆಳಿತೀವಿ, ಹತ್ತಿ ಬೆಳಿತೀವಿ, ರಾಗಿ ಬೆಳಿತೀವಿ, ಹಂಗೆ 1 ಎಕರೆಗೆ 2 ಎಕರೆಗೆ ಅಷ್ಟು ಎಷ್ಟು ನಮಗೆ ಆ ವಾತಾವರಣಕ್ಕೆ ಅನುಗುಣವಾಗಿ ಯಾವ ಬೆಳೆ ಅಳವಡಿಸಬೇಕು ಅನ್ನೋದ್ರ ಉದ್ದೇಶದ ಮೇಲೆ ಅಳವಡಿಸ್ತೇವೆ ಸರ್. ಈಗ ನೀವು ಹುಣಸೆ ಹಣ್ಣು ಈಗ ಬರುತ್ತೀಗ, ಅದಕ್ಕೆ ಕೀಳಂಥದ್ದು ವ್ಯವಸ್ಥೆ ಯಾವ ರೀತಿ ಕೂಲಿ ಹಣ್ಣು ಕರ್ಕೊಂಡು ಹೋಗ್ತಾರಾ ಅಥವಾ ಬೇರೆ? ಈಗ 100 ಮರಗಳಂದ್ರೆ ಭಾಳ ಆಗುತ್ತಲ್ಲ, ಯಾವ ವ್ಯವಸ್ಥೆ ಮಾಡ್ಕೊಂಡಿರ ಸರ್? ಏನಿಲ್ಲ, ಅದನ್ನೇನಿದ್ರು ಜನಗಳಿಂದಲೇ ಕೆಲಸ ಮಾಡಿಸ್ಬೇಕು. ಅದನ್ನ ಒಂದು ದಿವಸಕ್ಕೆ ನಾವು ಅದೇನು ಅವ್ರದ್ದು ಪಗಾರ ಇರುತ್ತೆ, ಆ ಪಗಾರ ಕೊಟ್ಟು ಪ್ರತಿ ದಿವಸ 4 ಜನ 6 ಜನ 8 ಜನ ಅಲ್ಲಿ ಹಣ್ಣು ಮರಗಳು ನೋಡಿ ನೋಡ್ಕೊಂಡು ನಾವು ಕೆಲಸ ಮಾಡಿಸ್ತೇವೆ. ತಂದು ಒಣಗಿಸಿ ಮತ್ತೆ ಅದನ್ನ ಒಣಗಿಸೋ ಉದ್ದೇಶನೇ ಇಲ್ಲ, ಸ್ವಲ್ಪ ಗಾಳಿ ಬಿಟ್ಕೊಂಡು ಅದನ್ನೆಲ್ಲ ಚಾಪೆ ಹಂಗ ಅಳ್ಕೊಂಡು ಬಡದು ಹೂ ಹಣ್ಣು ಮಾಡಿ, ಹೂ ಹಣ್ಣು ಅಂದ್ರೆ ಸಿಪ್ಪೆ ತೆಗೆದು ಅದನ್ನ ಜಜ್ಜಲಿಕ್ಕೆ ಅವ್ರಿಗೆ 7 ರೂಪಾಯೋ 8 ರೂಪಾಯೋ 10 ರೂಪಾಯಿದವರೆಗೂ ಆ ಸೀಜನ್ ಅದ್ರ ಮೇಲೆ ಅನುಗುಣವಾಗಿ ಅವ್ರಿಗೆ ತೂಕ ತಗೊಂಡು ಕೊಡ್ತೀವಿ. ಕೆಜಿ ಕೀಳಲಿಕ್ಕೆ ಎಷ್ಟು ಕೂಲಿ ಕೊಡ್ತಾರೆ? 250-300 ರೂಪಾಯಿ ಕೊಡ್ತೀವಿ ಸರ್. ಒಬ್ಬರಿಗೆ 250-300 ಕೊಡ್ತೀವಿ ಸರ್. ಎಷ್ಟು ಗಂಟೆ ಕೆಲಸ ಸರ್? ಬೆಳಿಗ್ಗೆ 9 ಗಂಟೆಯಿಂದ ಇದ್ದರು 4:00-5 ಗಂಟೆ ಕೆಲಸ ಮಾಡ್ತೀವಿ. ಅದು ಸುಲಿಲಿಕ್ಕೆ? ಸುಲಿಲಿಕ್ಕೆ ಕೆಜಿ, ಅದು ಕೆಜಿಗೆ 7-9-10 ರೂಪಾಯಿದವರೆಗೆ ಅದು ಕೊಡ್ತಾರೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಮಾಡ್ತಾರೆ? ಹೌದು ಸರ್, ಹೆಣ್ಮಕ್ಳು ಮಾಡೋದು ಅದನ್ನೆಲ್ಲ. ಎಷ್ಟು ಕೆಜಿ ಮಾಡ್ತಾರೆ ಒಂದ್ ದಿನಕ್ಕೆ? 10-12-15 ಕೆಜಿವರೆಗೆ. ಚೂಟಿ ಮೇಲೆ ಅದು ಅವ್ರ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇದು ಈ ತರ ರೆಡಿ ಮಾಡ್ಕೊಂಡಿಂದ ಮಾರ್ಕೆಟ್ಗೆ ಒಯ್ಬೇಕಾಗುತ್ತೆ, ಎಲ್ಲಿಗೆ ತಗೊಂಡೋಗ್ತಾರೆ? ನಾವು ಚಳ್ಳಕೆರೆ ಹೋಯ್ತಿವಿ, ದಾವಣಗೆರೆ ಹೋಯ್ತಿವಿ. ಅವರು ಊರೊಳಗೆ ಇಲ್ಲಿ ಕೆಲವರೆಲ್ಲ ಅಲ್ಲಿ ಮಾರ್ಕೆಟ್ನಲ್ಲಿ ಹಣ್ಣು ಸಿಗ್ಲಿದ ಟೈಮ್ನಲ್ಲಿ ಅವರೇ ಖರೀದಿ ಇಲ್ಲಿಗೆ ಬರ್ತಾರೆ. ಸಿದ್ದೇಶ್ವರ, ಈಗ ರೇಟ್ ಹೆಂಗಿದೆ ಹುಣಸೆಹಣ್ಣು? ಸರಿ, ಹಿಂದಿನ ವರ್ಷನ 4,000-10,000-11,000 ಅದರಲ್ಲಿ ಕರ್ಪಡಿ ಹೂ ಹಣ್ಣು ಅಂತ 3-4 ವೆರೈಟಿ ಮಾರುತ್ತಾರೆ. ಆ ರೀತಿ ಅದು 12-13,000 ಆಗ್ತದೆ ಸರ್. ಹೂ ಹಣ್ಣು ಅಂದ್ರೆ ಅದು ರೌಂಡ್ಸ್, ಅದೊಂದು ಬೇಷನ್ನಲ್ಲಿ ಹಾಕಿ ಅದನ್ನ ಮಾಡಿರ್ತಾರೆ. ಅದೆಲ್ಲ 10,000-11,000-12,000 ಆಗ್ತದೆ. ಇವು ನಾವು ಮಾಡ್ತಕ್ಕಂಥ 4,000-5,000-6,000 ಆಗುತ್ತೆ ಸರ್. ಅಂದ್ರೆ ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಅದಕ್ಕೆ ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಇದು 1,000 ರೂಪಾಯಿ ಆದ 2,000 ರೂಪಾಯಿ ಆಗ್ತದೆ. ಈ ರೀತಿ ಖರ್ಚಾಗುತ್ತೆ ಸರ್. ನಿಮಗೆ ಎಷ್ಟು ಒಂದು 3 ತಿಂಗಳ ಕೆಲಸ ಇರುತ್ತೆ ಸರ್? ಈಗ ಇಳುವರಿ ಜಾಸ್ತಿ ಬಂದಾಗ, ಗುಡ್ಡೆ ಜಾಸ್ತಿ ಬಿದ್ದಾಗ ಕೆಲಸ ಜಾಸ್ತಿ ಇದ್ದಾಗ ಟೈಮ್ ತಗೊಳ್ತದೆ ಸ್ವಲ್ಪ. ಈ ವರ್ಷ ಬೆಳೆ ಕಡಿಮೆ ಇದೆ ಇಳುವರಿ, ಹಂಗಾಗಿ ಕೆಲಸ ಇರೋದಿಲ್ಲ. ಅದು ಇಳುವರಿ ಮೇಲೆ ಡಿಪೆಂಡ್ ಆಗಿ ನಮ್ಗೆ ಕೆಲಸ ಸಿಗುತ್ತೆ ಸರ್. ಅಂದ್ರೆ ಈಗ ಸಾಮಾನ್ಯವಾಗಿ ಜನವರಿಯಿಂದ ಸ್ಟಾರ್ಟ್ ಆಗಿದ್ದು ಮಾರ್ಚ್ ಏಪ್ರಿಲ್, ಮಾರ್ಚ್ ಏಪ್ರಿಲ್ ವರೆಗೂ ಇರುತ್ತೆ ಸರ್. ಅದು ಹೆಂಗಂದ್ರೆ ಜನವರಿ ತಿಂಗಳ ಕೆಲವು ಮರ ಬರುತ್ತೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೆಲವು ಬರುತ್ತೆ. 1-2 ತಿಂಗಳ ಡಿಫ್ರೆನ್ಸಿನ ಮೇಲೆ ಹಣ್ಣುಗಳೆಲ್ಲ ಖಾಲಿ ಆಗ್ತದೆ. ಯಾಕಂದ್ರೆ ನಿಮ್ಮ ಇಷ್ಟು ಮರಗಳಿರಂದ್ರೆ ನೀವು ಆಗ್ಲೇ ಫಿಕ್ಸ್ ಮಾಡ್ಕೊಂಡಿರುತ್ತೆ, ಇಷ್ಟು ಜನ ನಮ್ ಕೂಲಿ ಆಗ್ಬೇಕು, ಪ್ರತಿ ವರ್ಷ ಅವರು ಬರ್ತಾನೆ ಇರ್ತಾರೆ. ನಾವು ಆ ಟೈಮ್ನಲ್ಲಿ ಅವರೆಲ್ಲ ಕೇಳ್ತಾರೆ, ನಾವು ನೋಡಪ್ಪ ಹಿಂಗೆ ನಮ್ದು ನೆಕ್ಸ್ಟ್ 1 ವಾರದಾಗೂ 2 ವಾರದಾಗ ಹುಣಸೆ ಮರ ಬರ್ತದೆ, ನಮಗೆ ಬರ್ಬೇಕಂತ ಹೇಳ್ತೀವಿ, ಅವರೆಲ್ಲ ಬರ್ತಿರ್ತಾರೆ. ಈಗ ನಿಮ್ ತರನೇ ಸ್ವಲ್ಪ ಹೆಚ್ಚಿಗೆ ಭೂಮಿ ಇರೋಂಥ ರೈತರು ಈ ಅರಣ್ಯ ಕೃಷಿ, ನಿಮ್ಮ ಹುಣಸೆಹಣ್ಣು ಇರ್ಬೋದು, ಬೇರೆ ಇನ್ನೊಬ್ರು ಮಾವಿನಣ್ಣು ಮಾಡ್ಬೋದು, ಇನ್ನು ಇತ್ತೀಚೆಗೆ ಶ್ರೀಗಂಧ ಬೆಳಿಲಿಕ್ಕೂ ಸ್ವಲ್ಪ ಎಲ್ಲ ಸರ್ಕಾರನೂ ಪ್ರೋತ್ಸಾಹ ಮಾಡ್ತೈತೆ. ಅದಲ್ದೆ ಈಗ ಇದೇನು ತೇಗ ಹೊನ್ನೆ ಅಂಥವೆಲ್ಲ ಬೆಳಿಲಿಕ್ಕೂ ಹೇಳ್ತಾರೆ, ಹೆಬ್ಬೆ ಹೂ ಅವೆಲ್ಲ ಬೆಳಿಲಿಕ್ಕೆ ಅಂತ ರೈತರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ನಾವು ಹೇಳ್ತೀವಿ, ಬಟ್ ಅವ್ರು ಅದನ್ನ ಮಾಡಕ್ಕೆ ಒಂದು ಹುಮ್ಮಸ್ ಇರಬೇಕು, ಮೇಲಾಗಿ ಹೆಚ್ಚಿನ ಜಮೀನು ಇರಬೇಕು ಮೇಲಾಗಿ. ಅದರಿಂದ ನಾವು ಮಾಡಿದ್ರೆ ಕೆಲವು ವರ್ಷ ಸ್ವಲ್ಪ ತೊಂದರೆ ಆಗ್ಬೋದು, ಮುಂದೆ ಅನುಕೂಲ ಆಗ್ತಂತ ಅವರಲ್ಲಿ ಮನೋಭಾವ ಬರಬೇಕು. ಬಂದಾಗ ಮಾತ್ರ ಅದು ಕೆಲಸ ಸಕ್ಸಸ್ ಆಗ್ತೈತಿವನ್ನ ನಾವು ಹೇಳಿದ್ದು ಅಷ್ಟೇ ಆಗಬಾರ್ದಂತ ನಾವು ಕೆಲವ್ರಿಗೆ ಹೇಳ್ತಿರ್ತೀವಿ, ನೋಡ್ರಿ ಆಕ್ರಿ ಚೆನ್ನಾಗಾಗ್ತೈತಿ ಅಂತನ. ಕೆಲವರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ನಾನು ಮೊನ್ನೆ ಹೇಳಿದ್ದೀನಿ, ಇಲ್ಲಿ ಒಂದಿಬ್ಬರು ಹಾಕಿದ್ದಾರೆ. ಎಷ್ಟು ಎಕರೆಯಲ್ಲಿ ಆಗಿದೆ? ಅವರು ಒಂದು 5-6 ಎಕರೆಯಲ್ಲಿ ಹಾಕಿದ್ದಾರೆ. ಈಗ ಸಿದ್ದೇಶ್ ಅವರ, ನೀವು ಅರಣ್ಯ ಕೃಷಿ ಮಾಡಿರೋದ್ರಿಂದ ಅರಣ್ಯ ಇಲಾಖೆಯಿಂದ ಏನಾದರೂ ಒಂದು ಸಹಾಯಧನ ಅಂತದೇನಾದರೂ ಇದೆಯಾ ಸರ್? ಈಗ ನಾವು ಅರಣ್ಯ ಇಲಾಖೆಯಿಂದ ಕೆಲವೊಂದು ಟೈಮ್ನಲ್ಲಿ ಹೋಗಿದ್ವಿ, ಆ ಹುಣಸೆ ಬೆಳಿಗ್ಗೆ ನಿಮಗೆ ಯಾವ ಥರದ್ದು ಇಲ್ಲ, ಬೇರೆ ಏನಾರ ರೇಷ್ಮೆ ಮಾಡಿರಿ, ತೇಗ ಹಾಕ್ರಿ, ಅದನ್ನ ಹಾಕ್ರಿ, ಇದಕ್ಕೆ ಅವಕ್ಕೆಲ್ಲ ನೀರಿನ ಅವಶ್ಯಕತೆ ಬೇಕು, ನೀರಿಲ್ಲರಿ ನಾವು ಮಾಡೋಕ್ಕಾಗಲ್ಲ, ಹುಣಸೆ ಮಾಡೋ ಅದ್ರದ್ದು ಏನಾರ ನಿಮಗೆ ಅವನು ಸರ್ಕಾರದಿಂದ ಅನುಕೂಲ ಇರ್ತೈತೆ ಕೊಡ್ರಿ ಅಂತ ಕೇಳಿದ್ವಿ. ಬಂದಾಗ ಹೇಳ್ತೀವಿ ಅಂದರು, ತಿರ್ಗಾ ನಾವು ಹೋಗಿ ಅವ್ನು ಭೇಟಿ ಆಗಿಲ್ಲ. ಈಗ ನಾವು ಮಾಡೋದಂತ ಖಂಡಿತ ಇರುತ್ತೆ, ಯಾವ ಅವ್ರ ಸಹಾಯಧನ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಆ ಥರ ಏನಂದ್ರೆ ಇದ್ರೆ ಅವಕಾಶ ಪಡ್ಕೋಬೋದು, ಇದನ್ನು ತೊಂದರೆ ಏನಿಲ್ಲ. ಈಗ ನಿಮ್ಮನ್ನು ನೋಡಿ ಭಾಳಷ್ಟು ರೈತರು, ಯಾಕಂದ್ರೆ ಇವತ್ತಿನ ದಿನ ನಾವು ನೋಡ್ತೀವಿ ಏನೋ ಈ ವರ್ಷ ಸ್ವಲ್ಪ ಮಳೆ ಕಂಡಿದ್ದೀವಿ, ಯಾಕಂದ್ರೆ ಕಳೆದ 4-5 ವರ್ಷದಿಂದ ಮಳೆನೇ ಇದ್ದಿಲ್ಲ. ನಿಮ್ಮ ಥರನೇ ಜಮೀನಿದ್ದಂಥ ರೈತರು ಈ ಥರ ಬೇರೆ ಬೇರೆ ಒಂದು ಯೋಚನೆಗಳನ್ನು ಮಾಡಿದ್ರೆ ಮುಂದಿನ ದಿನದಲ್ಲೇ ಅನುಕೂಲ ಆಗ್ಬೋದಂತ ನಾವು ಹೇಳ್ಬೋದು. ಸರ್, ಮತ್ತೀಗ ಈ ಮಳೆ ನಾವು ಅವಲಂಬಿತರಿಗಿರೋರು, ಕೆಲವೊಂದು ಟೈಮ್ನಲ್ಲಿ ಮಧ್ಯದ ಒಳ್ಳೆ ಟೈಮ್ ಕಾಳುಗಟ್ಟೋ ಟೈಮ್ನಲ್ಲೋ ತೆನೆ ಕೀಳೋ ಟೈಮ್ನಲ್ಲಿ ಮಳೆ ಹೋದ್ರೆ ಆಟೋಮೆಟಿಕಲಿ 8-15 ದಿವಸದಲ್ಲಿ ಬರ್ನ್ ಆಗೋಗ್ಬಿಡ್ತತೆ. ಇದು ಗಿಡ ಇರೋದ್ರಿಂದ 4-6 ದಿವಸ 6-3 ತಿಂಗಳು ಹಿಡಿಯೋಂಥ ಶಕ್ತಿ ಇರ್ತತೆ. ನಾವು ಬೆಳೆ ಕಾಣ್ಬೋದು, ಒಂದು ನೆಮ್ಮದಿಯಾಗಿ ಇರ್ತಕ್ಕಂಥ ಒಂದು ಅವಕಾಶ ಪಡಿಬೋದು ಅಂತ ನನ್ನ ಅಭಿಪ್ರಾಯ. ಒಳ್ಳೇದು ಸಿದ್ದೇಶ್ ಅವರೇ, ತಮ್ಮ ಒಂದು ಅರಣ್ಯ ಕೃಷಿ ಅನುಭವಗಳನ್ನು ಅಂದರೆ ಏನೇನು ಮಾಡಿದ್ರಿ, ಯಾವ ರೀತಿ ಮಾಡಿದ್ರಿ, ಇವ್ರು ಮಾಡೋದ್ರಿಂದ ಏನು ಅನುಕೂಲ ನೀವು ಪಡಿತಿದ್ದೀರಿ ಅನ್ನೋದ್ರ ಬಗ್ಗೆ ವಿವರವಾಗಿ ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ, ನಮಸ್ಕಾರ. ಆಕಾಶವಾಣಿ ಕಾರ್ಯಕ್ರಮಕ್ಕೆ ನಮಗೆ ನಾವು ಇದಕ್ಕೆ ಭಾಗವಹಿಸಿದ್ರೆ ನಮಗೆ ಬಹಳ ಖುಷಿಯಾಗಿದೆ. ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇದುವರೆಗೂ ಅರಣ್ಯ ಕೃಷಿಯಲ್ಲಿ ಹುಣಸೆ ಬೆಳೆ ಈ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸೊಕ್ಕಿ ಗ್ರಾಮದ ಕೃಷಿಕ ಸಿದ್ದೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಸಂದರ್ಶಕರು ಬಿಸಿದ್ದಣ್ಣ. ಇದೀಗ ಇಂದಿನ ಮಾರುಕಟ್ಟೆ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಕಡಲೆಕಾಳು ಕ್ವಿಂಟಾಲ್ಗೆ 4,169 ಗರಿಷ್ಠ ಮತ್ತು ಕನಿಷ್ಠ ಬೆಲೆಯಾಗಿದೆ. ಹರಳು ಬೀಜ ಕನಿಷ್ಠ ಬೆಲೆ 5,100, ಗರಿಷ್ಠ ಬೆಲೆ 5,343. ನೆಲಗಡಲೆ ನಾಟಿ ಪ್ರಭೇದ ಕ್ವಿಂಟಾಲ್ಗೆ 4,279, ಗರಿಷ್ಠ ಬೆಲೆ 6,369. ರಾಗಿ ಕ್ವಿಂಟಾಲ್ಗೆ 2,007, ಗರಿಷ್ಠ ಮತ್ತು ಕನಿಷ್ಠ ಬೆಲೆಯಾಗಿದೆ. ಸೂರ್ಯಕಾಂತಿ ಕ್ವಿಂಟಾಲ್ಗೆ 6,003 ರೂಪಾಯಿ, ಕನಿಷ್ಠ ಮತ್ತು ಗರಿಷ್ಠ ಬೆಲೆ. ಚಿತ್ರದುರ್ಗದ ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಹತ್ತಿ ಡಿಸಿಎಚ್ ಪ್ರಭೇದ ಕ್ವಿಂಟಾಲ್ಗೆ 2,500 10,791 ಗರಿಷ್ಠ ಬೆಲೆಯಾಗಿದೆ. ಚಳ್ಳಕೆರೆ ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಹಳದಿ ಪ್ರಭೇದ ಕ್ವಿಂಟಾಲ್ಗೆ 1,850 ರಿಂದ 1,923. ದಾವಣಗೆರೆ ಮಾರುಕಟ್ಟೆ ಪೇಟೆ